ವಿವಿಧ ಜಿಲ್ಲೆಗಳಲ್ಲಿ ಮಹಾವೀರ ಜಯಂತಿ ಉತ್ಸವ ಆಚರಣೆ. ರಾಮನಗರದಲ್ಲಿ ಆಧುನೀಕರಣಗೊಂಡ ಜಿಲ್ಲಾ ಆಸ್ಪತ್ರೆ ನಾಳೆಯಿಂದ ಕಾರ್ಯಾರಂಭ. ವಿಧಾನಸಭಾ ಚುನಾವಣೆ. ಬೆಂಗಳೂರು ಆಕಾಶವಾಣಿ ಹಂಗಾಮಿ ವರದಿಗಾರರಿಗೆ ನಾಳೆ ರಾಜ್ಯಮಟ್ಟದ ಕಾರ್ಯಾಗಾರ. 2022-23 ಸಾಲಿನಲ್ಲಿ 3,07,000 ಕೋಟಿ ರೂಪಾಯಿ ಆದಾಯ ತೆರಿಗೆ ಮರುಪಾವತಿ. ಮತ್ತು ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:51. ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆಯಲ್ಲಿ ನೀರಿನ ಸಮರ್ಥ ಬಳಕೆ, ಈ ಕುರಿತು ನಾರಾಯಣ ಭಟ್ ಎನ್ಕೆ ಅವರೊಂದಿಗೆ ಮಾತುಕತೆ, ಆರೋಗ್ಯ ಮಾಹಿತಿ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜುವೆಲ್ಲರ್ಸ್. ಮಿಶ್ರ ಬೆಳೆಯಲ್ಲಿ ನೀರಿನ ಸಮರ್ಥ ಬಳಕೆ, ಈ ಕುರಿತು ನಾರಾಯಣ ಭಟ್ ಎನ್ಕೆ ಅವರೊಂದಿಗೆ ಮಾತುಕತೆ. ನಾರಾಯಣ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ತೋಟಗಾರಿಕಾ ಬೆಳೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಅಡಿಕೆಯನ್ನು ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಬೆಳೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ನೀರಿನ ಒಂದು ಸಮರ್ಥ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ವಿಚಾರ. ಈಗ ಸಾಂಪ್ರದಾಯಿಕವಾಗಿ ನಾವು ನೀರಾವರಿ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಂಥವರು, ಅದರಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಗಳು ಕೂಡ ಆಗಿವೆ. ಈ ಬದಲಾವಣೆಯನ್ನು ನೀವು ಯಾವ ರೀತಿ ಗುರುತಿಸ್ತೀರಿ? ಬದಲಾವಣೆ ಅಂದರೆ ಹಿಂದಿನ ಪದ್ಧತಿಯಲ್ಲಿ ನೀರಾವರಿಯ ಇದರಲ್ಲಿ ತೋಡಿಗೆ ಇದು ಅಡ್ಡಗಟ್ಟಿ ಅದರಿಂದ ನೀರನ್ನು ಸಣ್ಣ ಸಣ್ಣ ಕಣಿಗಳ ಮುಖಾಂತರ ತಂದು ಅದರಲ್ಲಿ ತೋಟದಲ್ಲಿ ಕಣಿ ನೀರ ಕಣಿ ಅಂತೇಳಿ ಮಾಡಿ ಕಟ್ಟಿ ಅದರಿಂದ ಪಡಿಗೆಯಲ್ಲಿ ಅಂದರೆ ಹಾಳೆ ಅಡಿಕೆ ದೊಡ್ಡ ಹಾಳೆಯಲ್ಲಿ ನೀರು ಚೇಪ್ತಾ ಇತ್ತು. ಆನಂತರ ಆಧುನೀಕರಣವಾಗಿ ಬರುವಾಗ ಪಂಪಿನ ಇದರ ಮುಖಾಂತರ ಅದು ಬಂತು. ಡೀಸೆಲ್ ಪಂಪು, ಚಿಮಣೆಣ್ಣೆ ಪಂಪು ಹೀಗೆಲ್ಲ ಇತ್ತು. ಆನಂತರ ಬೋರ್ವೆಲ್ ಬಂತು. ಬೋರ್ವೆಲ್ನಿಂದ ಇದು ಇದರ ಮುಖಾಂತರ ಸಬ್ಮರ್ಸಿಬಲ್ ಪಂಪಿನ ಮುಖಾಂತರ ತಗೊಂಡು ಅದನ್ನು ಡೈರೆಕ್ಟು ತೋಟಕ್ಕೆ ಪೈಪು ಮುಖಾಂತರ ಕೊಡುವಂಥ ಪದ್ಧತಿ ಜಾರಿಯಾಯಿತು. ಅಂದರೆ ಈಗ ಈ ಬದಲಾವಣೆಯಿಂದಾಗಿ ಬಹುಶಃ ಇಂದಿನ ಒಂದು ಕಾಲದ ಒಂದು ಡಿಮಾಂಡ್ ಅಂತ ಹೇಳ್ತೀವಲ್ಲ, ಈಗಿನ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಈ ಬದಲಾವಣೆ ಬಂದಿದೆ. ಎಷ್ಟರ ಮಟ್ಟಿಗೆ ನೀರಿನ ಒಂದು ಪ್ರಮಾಣದಲ್ಲಾಗ್ಬೋದು ಅಥವಾ ಒಂದು ಗುಣಮಟ್ಟದಲ್ಲಾಗ್ಬೋದು ವ್ಯತ್ಯಾಸ ಆಗಿದೆ? ವ್ಯತ್ಯಾಸ ತುಂಬ ಆಗಿದೆ. ಈಗ ಹೇಗೆಂದರೆ ಒಬ್ಬರು ನೀರು ಉಂಟು ಅಂತೇಳಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಯಾವತ್ತು. ಅದರಲ್ಲಿ ಮುಖ್ಯವಾಗಿ ಹೇಗಾದರೆ ನೀರನ್ನು ಯಾವ ರೀತಿ ಸಮೃದ್ಧವಾಗಿ ಬಳಕೆ ಮಾಡಬಹುದು ಅಂತ ಹೇಳುವುದನ್ನು ಅವ ಅರಿತುಕೊಂಡು ಅದನ್ನು ಸಮೃದ್ಧಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡುವಂಥ ಒಂದು ಕನಿಷ್ಠ ನೀರಾವರಿಯನ್ನು ಮಾಡುವಂಥ ಪದ್ಧತಿಯನ್ನು ಮಾಡುವುದು ಒಳ್ಳೆಯದು. ಈಗ ಮುಖ್ಯವಾಗಿ ಮೊದಲು ನೀರಿನ ಕಣಿಯಲ್ಲಿ ನೀರು ಬಿಟ್ಟು ಅದರಲ್ಲಿ ಹೋಗ್ತಾ ಇತ್ತು, ಈಗ ಪೈಪು ಮುಖಾಂತರ ಬಂತು. ಪೈಪಿನಲ್ಲಿ ತುಂಬ ನೀರು ಉಳಿತಾಯ ಆಗ್ತದೆ. ಅದನ್ನು ಡೈರೆಕ್ಟು ಇದರ ಸ್ಪ್ರಿಂಕ್ಲರ್ ಇರಿಗೇಷನು ಅಥವಾ ಡ್ರಿಪ್ಪು ಹನಿ ನೀರಾವರಿ ಮುಖಾಂತರ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಈಗ ನೀರನ್ನು ಕಾಲುವೆಯಲ್ಲಿ ಹಾಯಿಸುವುದರಿಂದ ಯಾವ ರೀತಿಯ ತೊಂದರೆಗಳು ಉಂಟಾಗ್ತವೆ? ಹಾಯಿಸುವುದರಿಂದ ನೀರು ಜಾಸ್ತಿ ಎಳಿತಾ ಇರ್ತದೆ, ಯಾಕಂದರೆ ನೀರಲ್ಲಿ ಏರ್ಕಬೇಕು ಕಟ್ಟದಲ್ಲಿ. ಆನಂತರ ಚಿಳ್ಳಿಯಲ್ಲಿ ಚೇಪುವಾಗ ಅದರಲ್ಲಿ ತುಂಬ ನೀರು ಇದಾಗ್ತದೆ, ಮತ್ತು ಅವನ ಶ್ರಮ ಜಾಸ್ತಿ, ಮತ್ತು ಅವನಿಗೆ ಬಚ್ಚುವಾಗ ಅಲ್ಲಿ ನಿಲ್ಲಿಸುವ ಕ್ರಮ ಉಂಟು, ಆಗ ನೀರು ಅನಾವಶ್ಯಕ ಅಲ್ಲಿ ಇಂಗುತ್ತಾ ಇರ್ತದೆ. ಇಡೀ ತೋಟಕ್ಕೆ ಬರುವ ನೀರು ಅರ್ಧ ತೋಟಕ್ಕೆ ಆಗುವ ಪದ್ಧತಿಯು ಇರ್ತದೆ. ಸರಿ, ಈಗ ಮಳೆಯ ನೀರನ್ನು ಅಥವಾ ಈಗ ಬೋರ್ವೆಲ್ ಆಗ್ಬೋದು ಅಥವಾ ಕೆರೆ ಆಗ್ಬೋದು, ಇಂಥ ನೀರನ್ನು ಒಂದು ದೊಡ್ಡ ಟ್ಯಾಂಕಿನಲ್ಲಿ ಸಂಗ್ರಹಿಸಿ ಮತ್ತು ಒತ್ತಡದಲ್ಲಿ ಅದನ್ನು ಮತ್ತೆ ಸ್ಪ್ರಿಂಕ್ಲರ್ಗೋ ಡ್ರಿಪ್ಪಿಗೋ ಅಳವಡಿಸುವುದಿದ್ರೆ ಏನೇನು ಅನುಕೂಲತೆ ಇದೆ ನೋಡಿ? ಈಗ ಹೇಗೆಂದ್ರೆ ಅದರಲ್ಲಿ ಎರಡು ರೀತಿ ಇದೆ. ಒಂದು ಆ ಒಂದು ಸಮಾನಾಂತರ ಜಾಗೆ ಅಂದ್ರೆ ಲೆವೆಲ್ ಜಾಗೆಯಲ್ಲಿದ್ರೆ ತಟ್ಟಾಗಿದ್ರೆ ಅಲ್ಲಿ ನಿಮಗೆ ಟ್ಯಾಂಕ್ ಅನ್ನು ಮಾಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ, ಅಲ್ಲಿ ಖರ್ಚು ತುಂಬಾ ಇದೆ. ಆಗಬಹುದು ಈಗ ಇಳಿಜಾರು ಪ್ರದೇಶ ಎತ್ತರದಲ್ಲಿ ಇದ್ರೆ ಎತ್ತರದಲ್ಲಿ ಟ್ಯಾಂಕಿಯನ್ನು ಮಾಡಿದರೆ ಡೈರೆಕ್ಟ್ ಟ್ಯಾಂಕಿಗೆ ತುಂಬಿಸಿ ಅಲ್ಲಿಂದ ಅವರ ಸ್ಟೇಕ್ ಟೈಮಿನಲ್ಲಿ ತಕೊಂಡು ಅದನ್ನು ಅಲ್ಲಿ ನೀರು ಬಿಡಬಹುದು. ನೀರು ಬಿಟ್ಟರೆ ಅಲ್ಲಿ ಒತ್ತಡ ಜಾಸ್ತಿ ಬರುತ್ತೆ. ಈ ಡೈರೆಕ್ಟ್ ಸ್ಪ್ರಿಂಕ್ಲರಿಗೆ ಕೊಡುವಾಗ ಅಲ್ಲಿ ಏನಾಗ್ತದೆ ಅಂದರೆ ಇದು ಬರ್ತದೆ, ಯಾವುದು ಅಂದರೆ ಒತ್ತಡ ಕೆಸರು ತುಂಬಿ ಇದೆಲ್ಲ ಬರುವಾಗ ಸ್ಪ್ರಿಂಕ್ಲರ್ ಕಮ್ಮಿ ಹಾರ್ತದೆ. ಎತ್ತರದಿಂದ ನಾವು ಕೊಟ್ಟಾಗ ಆ ಪ್ರೆಷರ್ನಲ್ಲಿ ಜಾಸ್ತಿ ಹೋಗ್ತದೆ. ಈಗ ಉದಾಹರಣೆಗೆ 15 ಸ್ಪ್ರಿಂಕ್ಲರ್ ಒಂದು 7.5 HP ಪಂಪಿನಲ್ಲಿ ಹೋಗ್ತು ಅಂತ ಇದ್ರೆ ನೀವು ಟ್ಯಾಂಕಿಂದ ಬಿಡುವಾಗ ಸಾಧಾರಣ 25-30ರವರೆಗೂ ಹೋಗೋದುಂಟು. ಆಗ ಹೆಚ್ಚು ಅದು ಅದು ನೀರು ಕವರ್ ಆಗ್ತದೆ ಮತ್ತೆ ಇವನ ಸಮಯ ತುಂಬ ಉಳಿತಾಯ ಆಗ್ತದೆ. ಇವಾಗ ಚೇಂಜ್ ಮಾಡೋದು ಈಗ 1.5 ಗಂಟೆ ಅಥವಾ 2 ಗಂಟೆ ಮಾಡೋ ಪದ್ಧತಿ ಇರ್ತದೆ. ಆಗೇನಂದ್ರೆ ಅವನಿಗೆ ಅಷ್ಟು ಸಮಯ ಉಳಿತಾಯ ಆಗ್ತದೆ. 25 ಸ್ಪ್ರಿಂಕ್ಲರ್ 30 ಸ್ಪ್ರಿಂಕ್ಲರ್ ಹೋಗುವಾಗ ತುಂಬ ಅನುಕೂಲ ಆಗ್ತದೆ ಅವನಿಗೆ, ಸಿಫ್ಟಿಂಗ್ ಇದು ಸಮಯ ಕಮ್ಮಿ ಆಗ್ತದೆ. ಜೊತೆಗೆ ಬಹುಶಃ ಈ 1.5 ಲಕ್ಷವೋ 2 ಲಕ್ಷದ ನೀರು ಹಿಡಿಯುವಂತಹ ಒಂದು ದೊಡ್ಡ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಕೂಡ ಸಾಕಷ್ಟು ಖರ್ಚಾಗಬಹುದು. ಖರ್ಚಾಗ್ತದೆ, ಆ ಖರ್ಚಿನಿಂದ ಹೆಚ್ಚು ನಮಗೆ ಅನುಕೂಲ ಉಂಟು. ನೀರು ಸ್ಟೋರ್ ಮಾಡಿ ಬೇಕಾದಾಗ ಬಿಟ್ಟುಕೊಳ್ಬಹುದು, ಕರೆಂಟಿನ ಉಳಿತಾಯ ಕಮ್ಮಿ ಆಗ್ತದೆ. ಮತ್ತೆ ಟ್ಯಾಂಕಿಂದ ಹಾಕಿದ್ರೆ ನೀರು ಫಿಲ್ಟರ್ ಆಗಿ ಬಂದು ಸ್ಟೋರ್ ಆಗ್ತದೆ, ಯಾಕಂದ್ರೆ ಆ ಟ್ಯಾಂಕಿಯಲ್ಲಿ ನೀರು ಅಲ್ಲಿ ಇದಾಗಿ ಅಲ್ಲಿ ಶೇಖರಣೆ ಆದಾಗ ಅದ್ರಲ್ಲಿ ಬರುವಂತಹ ಮಡ್ಡು ಅಡಿಯಲ್ಲಿ ನಿಲ್ತದೆ. ಅಲ್ಲಿ ನಾವೇನು ಮಾಡಬೇಕೆಂದ್ರೆ ಕೆಳಗಿನ ಮಟ್ಟದಿಂದ ಸಾಧಾರಣ 1 ಫೀಟ್ ಎತ್ತರಕ್ಕೆ ಅಲ್ಲಿ ಪೈಪ್ ಲೈನ್ ಅನ್ನು ನಾವು ಔಟ್ಲೆಟ್ ಅನ್ನು ಕೊಡಬೇಕು. ಅಲ್ಲಿ ಕೊಟ್ಟಾಗ ಈ ಮಡ್ ಅಡಿಯಲ್ಲಿ ನಿಲ್ತದೆ. ಹೆಚ್ಚಿನಾಗಿ ಕೆಲವು ಬೋರ್ಗಳಲ್ಲಿ ಮಡ್ ಇರುವುದು ಸಹಜ, ಎಲ್ಲ ಕಡೆಯಲ್ಲಿ ಒಂದೇ ರೀತಿ ಇರುವುದಿಲ್ಲ, ಯಾಕಂದ್ರೆ ಪದರಿಂದ ಬರುವಂತ ನೀರದು. ನೀರ ಅಡಿಯಲ್ಲಿ ಅಂದ್ರೆ ಶಿಲಾಪದರದ ಅಡಿಯಿಂದ ಶಿಲೆಯಲ್ಲಿ ಇರುವಂತಹ ಪದರಲ್ಲಿ ಇರುವಂತಹ ಕೆಸರುಗಳು ಇರೋಟ್ಟಿಗೆ ಬರ್ತದೆ. ಆಗ ನಾವು ಡೈರೆಕ್ಟ್ ಕೊಟ್ಟಾಗ ಅಲ್ಲಿ ಪೈಪ್ ಲೈನ್ ಹೋಗಿ ಫುಲ್ ಆಗ್ತದೆ. ಅದನ್ನ ಈ ಟ್ಯಾಂಕಿಗಳಿಗೆ ಮಾಡಿದ್ರೆ ಇದು ಅಲ್ಲಿ ಶೇಖರಣೆ ಆಗ್ತದೆ, ಅದು ಬಹಳ ಅನುಕೂಲ. ಈಗ ನೀರಾವರಿ ವಿಧಾನದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ ಅಂತ ಹೇಳಿದ್ರಿ. ಸ್ಪ್ರಿಂಕ್ಲರ್ ಬಂತು, ಡ್ರಿಪ್ ಹನಿ ಅಥವಾ ಹನಿ ನೀರಾವರಿಯು ಕೂಡ ಬಂತು ಅಂತ ಹೇಳಿ, ಇದರ ಅನುಕೂಲತೆಗಳು ಅನಾನುಕೂಲತೆಗಳು ಏನೇನು ನೋಡಿ? ಸ್ಪ್ರಿಂಕ್ಲರ್ ಅಂತ ಆದ್ರೆ ಅದು ಹರ್ತಾ ಇರ್ತದೆ, ಅಲ್ಲಿ ಸುಮಾರು ಹೊತ್ತು ಬೇಕಾಗ್ತದೆ, ನೀರು ಜಾಸ್ತಿ ಬೇಕಾಗ್ತದೆ. ಈ ಡ್ರಿಪ್ ಹನಿ ನೀರು ಮತ್ತೊಂದು ಟೈಪ್ ಡ್ರಿಪ್ ಬರ್ತದೆ, ಮತ್ತೆ ಮೈಕ್ರೋಜೆಟ್ ಅಂತ ಹೇಳಿ ಬರ್ತದೆ, ಅದಕ್ಕೆ ನೀರು ಕಮ್ಮಿ ಸಾಕ್ತದೆ. ಅದು ದಿವಸಲೂ ಕೊಡಬಹುದು, 1/2 ಗಂಟೆ ಕೊಡಬಹುದು ಅಥವಾ 1 ಗಂಟೆ ಕೊಡಬಹುದು. ಅದು 2 ದಿವಸಕ್ಕೊಮ್ಮೆ ಕೊಟ್ಟರೆ ಸಾಕಾಗುತ್ತೆ. ಈ ಸ್ಪ್ರಿಂಕ್ಲರ್ ಕೊಡುವಾಗ ನೀರು ಜಾಸ್ತಿ ಹೋಗುತ್ತೆ, ಅದರಲ್ಲಿ ಕಮ್ಮಿ ಬರ್ತದೆ. ಸ್ಪ್ರಿಂಕ್ಲರ್ನಲ್ಲಿ ಅನುಕೂಲತೆ ಅಂದರೆ ನೀರು ಹಾಕ್ತಾ ಇದ್ದಾಗ ಇವನಿಗೆ ಎದ್ದು ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ, ಬೇರೆ ಇತರ ಕೆಲಸ ಮಾಡ್ಲಿಕ್ಕೆ. ಕರೆಂಟ್ ಹೋಗೋದಿದ್ರೆ ತೊಂದರೆ ಇಲ್ಲ, ಕರೆಂಟ್ ಹೋಗೋದ್ರೆ ತೊಂದರೆ ಇಲ್ಲ. ಕರೆಂಟ್ ಹೋದಾಗ ಎಷ್ಟು ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಹಾಗೆ ಎಲ್ಲ ಟೈಮರ್ ಅಂತೇಳಿ ಇಟ್ಟು ಮಾಡುವ ಪದ್ಧತಿ ಬಂದಿದೆ, ಇಲ್ಲ ಅಂತ ಇಲ್ಲ. ಆದರೆ ಅದು ಎಷ್ಟು ಹೊತ್ತು ಹೋಯ್ತು ಅಂತ ಹೇಳಬೇಕಾದ್ರೆ ಅದನ್ನು ನೋಡಿಯೇ ಮಾಡಬೇಕು, ಎಷ್ಟು ಆಗಿ ನೀರು ಹೋಗ್ತದೆ. ಈ ಡ್ರಿಪ್ಪಿಗೆ ಹಾಗೆ ಆಗೋದಿಲ್ಲ, ಡ್ರಿಪ್ಪಿಗೆ ಹೋಗ್ತಾ ಇರಬೇಕು. ಎಷ್ಟು ದಿವಸದಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ ನಾವು? 2 ದಿವಸಕ್ಕೊಮ್ಮೆ, 1/2 ಗಂಟೆ, ಒಂದು ಗಂಟೆ ಹೀಗೆ ಕೊಡ್ತಾ ಇದ್ದಲ್ಲ. ಆಗ ಅದನ್ನು ಅಲ್ಲಿ ಸಮಯ ಉಳಿತಾಯ ಆಗ್ತದೆ ಇವನಿಗೆ. ಈಗ ಬೇರೆ ಬೇರೆ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನ ಪ್ರಮಾಣದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಇರ್ತದೆ. ಅಡಿಕೆಗಾದ್ರೆ 70 ಲೀಟರ್ ಕೊಡಿ, ತೆಂಗಿಗಾದ್ರೆ 100 ಲೀಟರ್ ಕೊಡಿ ಅಂತೆಲ್ಲ ಹೇಳುದಿದೆ. ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ಈ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿದ್ರೆ ಅದರಲ್ಲಿ ಹೆಚ್ಚು ಕಮ್ಮಿ ಆಗೋದಿಲ್ವ ಅಂತ? ಅದು ಎಂತ ಆಗೋದಿಲ್ಲ, ಯಾಕಂದ್ರೆ ನೀರು ಹೋಗೋದು ಒಂದೇ ಲೆಕ್ಕಲ್ಲ. ಅದಕ್ಕೆ ನೀರನ್ನ ಎಷ್ಟು ಗಂಟೆ ಹಾಕೋದಂತ ಈಗ ಒಂದು ಅಲ್ಲ ಅಷ್ಟು ಅಗತ್ಯ ಇದೆಯಾ ಅಂತ? ಈಗ ಬಾಳೆಗಳಿಗೆ ಆದ್ರೆ ಅಷ್ಟು ಬೇಕಾಗುದಿಲ್ಲ, ಅದು ಸ್ವಲ್ಪ ವೇಸ್ಟ್ ಆಗ್ತದೆ, ಸ್ವಲ್ಪ ವೇಸ್ಟ್ ಆಗ್ತದೆ, ಅದ ಆಗ್ತದೆ, ಖಂಡಿತ ಆಗ್ತದೆ. ಈಗ ಇದಕ್ಕೆ ಉದಾಹರಣೆಗೆ ಇದು ಕಾಳುಮೆಣಸು ಮಾಡ್ತೇವೆ. ಹೌದು, ಕಾಳುಮೆಣಸು ಅದಕ್ಕೆ ನೀರು ಅಷ್ಟು ಬೇಕಿಲ್ಲ, ಇದರೊಟ್ಟಿಗೆ ಇನ್ನೊಬ್ಬನ ಸಹಾಯ ಪಡ್ಕೊಂಡು ಬದುಕುವಂಥದ್ದು. ಹೌದು. ಅದರಲ್ಲಿ ಕೊಕ್ಕೋ ಹಾಗೆ ಇದು ಇತರ ಬೆಳೆ ಅಂದ್ರೆ ಅದು ಇನ್ನೊಬ್ಬನ ಅನ್ನು ಹೊಂದಿಕೊಂಡು ಹೋಗುವಂತಹದ್ದು ಮಿಶ್ರ ಬೆಳೆ. ಅದಕ್ಕೆ ಅಂತಲೇ ನಾವು ನೀರು ಕೊಡುವುದಲ್ಲ, ಆಗ ಅವ ಇನ್ನೊಬ್ಬನ ಅವಲಂಬಿಸಿಯೇ ಇರುವುದು. ಅದರಿಂದ ಅದರಲ್ಲಿ ಸ್ವಲ್ಪ ನೀರು ಇದಾಗ್ತದೆ, ಮಿಶ್ರ ಬೆಳೆಯಲ್ಲಿ ನೀರು ಹಾಳಾಗ್ತದೆ, ಇಲ್ಲ ಅಂತ ಹೇಳುದಿಲ್ಲ, ಆದರೆ ಅದೊಂದು ಧರ್ಮಕ್ಕಾಗುವಂಥದ್ದು. ಹೌದು, ಇದರೊಟ್ಟಿಗೆ. ಆಮೇಲೆ ಈಗ ಸಾಮಾನ್ಯವಾಗಿ ಮಳೆಗಾಲ ನಿಂತ 1 ತಿಂಗಳ ನಂತರ ನೀರಾವರಿಯನ್ನು ಪ್ರಾರಂಭ ಮಾಡುವುದು ಅಂತ ಲೆಕ್ಕಾಚಾರ ಇರ್ತದೆ. ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರನ್ನು ಕೊಡಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು? ಅದು ನೋಡಿ, ನೀರು ಕೆಲ ಹೋದರೆ ಎತ್ತರ ಪ್ರದೇಶಕ್ಕೆ ಮಳೆಗಾಲ ಹೋಗಿ 1 ತಿಂಗಳಲ್ಲಿ ಕೊಡಬಹುದು, ಯಾಕಂದ್ರೆ ಅದು ಎತ್ತರದಲ್ಲಿ ಇರುವುದು ಬೇಗ ಡ್ರೈ ಆಗ್ತದೆ, ಈ ಕೆಳಗೆ ಡ್ರೈ ಆಗುವುದಿಲ್ಲ. ಅದಕ್ಕೆ ಮತ್ತೆ 1 ತಿಂಗಳು ಲೇಟ್ ಮಾಡಬಹುದು ಅಲ್ಲಿ, ಯಾಕಂದ್ರೆ ಅಲ್ಲಿ ಪಸೆ ಪಕ್ಕ ಆರುವುದಿಲ್ಲ. ಎತ್ತರದ ನೀರು ಯಾವಾಗಲೂ ಕೆಳಗಿಗೆ ಬರುವುದು, ಕೆಳಗಿಂದ ನೀರು ಇದರಲ್ಲಿ ಸ್ವಾಭಾವಿಕವಾಗಿ ಹೋಗುವಂಥದ್ದಲ್ಲ, ನಮ್ಮ ಈಗ ಯಾಂತ್ರೀಕೃತ ರೀತಿಯಲ್ಲಿ ಹೋಗುವಂಥದ್ದು ಅಲ್ಲಿ. ಮತ್ತೆ ಅಲ್ಲಿ ಏನು ಮಾಡಬೇಕಂದ್ರೆ 8 ದಿವಸಕ್ಕೊಮ್ಮೆ ತೋಟಕ್ಕೆ ಕೊಡೋ ಪದ್ಧತಿ ಸಾಮಾನ್ಯವಾಗಿ ಇದೆ. ಆದರೆ ನಾನು ಹೇಗೆ ಮಾಡ್ತಾ ಇದ್ದೇನೆ ಅಂದರೆ ನಾನು 10 ದಿವಸಕ್ಕೊಮ್ಮೆ ಮಾಡುವಂಥದ್ದು, ಯಾಕಂದರೆ ನಾನು 1.5 ಗಂಟೆ ಸ್ಪ್ರಿಂಕ್ಲರ್ ನೀರು ಕೊಡ್ತಾ ಇದ್ದೇನೆ, ಅದು ಸಾಕಾಗ್ತದೆ. ಅಲ್ಲಿ ನಾನು ಮೇಲೆಗೆ ಜಾಸ್ತಿ ಹೊತ್ತು ನೀರು ಕೊಡೋದು, ತೋಟದಲ್ಲಿ ಕೆಳಗೆ ನೀರು ಕಮ್ಮಿ ಹೊತ್ತು ಕೊಡೋದು. ಮೇಲೆ ಈಗ ನಾವು 2 ಗಂಟೆ ಕೊಟ್ಟರೆ ಕೆಳಗೆ ಅರ್ಧ ಗಂಟೆ ಕೊಟ್ಟರು ಸಾಕಾಗ್ತದೆ. ಯಾಕಂದ್ರೆ ಆ ನೀರು ಇಳಿಜಾರ ಪ್ರದೇಶದಲ್ಲಿ ಅದರ ಪಸೆ ಇಳಿತಾ ಇರ್ತದೆ, ಅಲ್ಲಿ ಸ್ಟೋರ್ ಆಗುತ್ತೆ. ಮೇಲೆ ಕಣ್ಣೀರಿಗೆ ಕಾಣದಿದ್ರು ಕೂಡ ಮಣ್ಣಿನ ಒಳಗಡೆ ಅದು ಇಳಿತಾ ಇರ್ತದೆ. ಅದು ನೀರು ಯಾವತ್ತು ಕೆಳಗೆ ಬರುವಾಗ ಇವನಿಗೆ ಬೇಗ ಸಿಗ್ತದೆ ಮರಗಳಿಗೆ ನೀರು, ಅಲ್ಲಿ ನೀರು ಹೆಚ್ಚು ಅವಶ್ಯಕತೆ ಇಲ್ಲ, ಅಲ್ಲಿ ಉಳಿತಾಯ ಮಾಡಬಹುದು. ಅಂದ್ರೆ ಎತ್ತರ ತಗ್ಗು ಇರುವಂತಹ ತೋಟಗಳಲ್ಲಿ ಆದ್ರೆ ಈ ವ್ಯವಸ್ಥೆಯನ್ನು ಮಾಡಬಹುದು. ಈ ಲೆವೆಲ್ ಆದ್ರೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಸ್ವಲ್ಪ ಒಂದು 1/2 ಗಂಟೆ ಜಾಸ್ತಿ ಕೊಡುವ. ಈಗ 1.5 ಗಂಟೆ ಹೋದ್ರೆ 2 ಗಂಟೆ ಕೊಡಬಹುದು. ಯಾವತ್ತು ತೋಟಕ್ಕೆ 2 ಗಂಟೆ ಹೆಚ್ಚು ನೀರು ಬೇಡ ವಾರಕ್ಕೆ, ಯಾಕಂದ್ರೆ ಅಷ್ಟು ಅದು ನೀರು ಎಲ್ಲಿಗೂ ಹರಿದು ಹೊರಗೆ ಹೋಗುದಿಲ್ಲ. ಇದು ಫುಲ್ ಕೆಳಗೆ ಎಳಿತಾ ಇರೋದು ನೋಡಿ. ಈಗ ಒಂದು ರೌಂಡ್ ಬರುವಾಗ ಇನ್ನೊಂದು ರೌಂಡ್ ಬರುವಾಗ ಅಲ್ಲಿ ನೀರು ಇಳಿದಾಯ್ತು, ಆ ನೀರು ಕಂಬಿ ಹೋಗುದು ಕೆಳಗೆ ಎಲ್ಲಿಗೂ ಹೊರಗೆ ಹೋಗುದಿಲ್ಲ ಅಲ್ಲಿ. ಅದರಿಂದ ಅಷ್ಟು ಉಳಿತಾಯವಲ್ಲ ಅಲ್ಲಿ. ಈಗ ಮಿಶ್ರ ಬೆಳೆ, ಈಗ ನೀವು ಕೊಕ್ಕೋದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಕೆಲವು ಕಡೆ ಬಾಳೆ ಹಾಕುವುದಿರ್ತದೆ, ಕೆಲವು ಕಡೆ ಜಾಯಿಕಾಯಿಯೋ ಲವಂಗೋ ಏನೇನೋ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸುವಂತಹ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗ್ತದ, ನೀರು ಕೆಲವುದಕ್ಕೆ ನೀರು ಹೋಗುದಿಲ್ಲ ಅಂತ ಹೇಳಿಲ್ಲ? ಅದು ಹೋಗುವ ಅದು ಹಾಗೆ ಆಗುದಿಲ್ಲ, ಯಾಕಂದ್ರೆ ಮತ್ತೊಂದು ಸ್ಪ್ರಿಂಕ್ಲರ್ ಆಚೆ ಬದಿಯಲ್ಲಿ ಬರ್ತಲ್ಲ, ಅದು ಕವರ್ ಮಾಡ್ತದೆ. ಈ ಬದಿಯಲ್ಲಿ ಒಂದು ಬದಿಗೆ ನೀರು ಹೋದ ಆ ಬದಿಗೆ ನೀರು ಬೀಳಲಿಲ್ಲ ಅಂತ ಹೇಳುವ ಇದು ನಂಬಿಕೆ ಬೇಡ. ಯಾಕಂದ್ರೆ ಆ ಇನ್ನೊಂದು ಲೈನಲ್ಲಿ ಬರುವಾಗ ಆ ನೀರು ಇದಕ್ಕೆ ಕವರ್ ಆಗ್ತದೆ. ಅದ್ರಲ್ಲಿ ಕೆಲವು ಕಡೆ ಅಂದ್ರೆ 20 ಫೀಟಿಗೆ ಒಂದೊಂದು ಸ್ಪ್ರಿಂಕ್ಲರ್ ಪಾಯಿಂಟ್ ಮಾಡುವವರು ಇದ್ದಾರೆ, ಕೆಲವರು 40 ಮಾಡುವವರು ಇದ್ದಾರೆ. ಅದು ಅಲ್ಲಿಯ ವೋಲ್ಟೇಜು ಕರೆಂಟಿನ ಇದನ್ನು ಹೊಂದಿಕೊಂಡಿರುವಂತದ್ದು, ಕಮ್ಮಿ ವೋಲ್ಟೇಜ್ ಇದ್ರೆ ನೀರು ಹಾರುವುದು ಕಮ್ಮಿ ಹರ್ತದೆ, ಆಗ ಕವರ್ ಆಗುದಿಲ್ಲ. ಆಗ ಜಾಸ್ತಿ ಬರುವಾಗ ಅದು ಕವರ್ ಆಗ್ತದೆ. ಒಂದೇ ಸಾರಿಗೆ 15-20 ಜೆಟ್ ಹಾಕುವ ಬದಲು 10 ಜೆಟ್ ಹಾಕಿದ್ರೆ ಜಾಸ್ತಿ ಏರಿಯಾ ಕವರ್ ಆಗ್ತದೆ. ಈಗ ಅದು ಅಂದ್ರೆ ಅದು ಒತ್ತಡ ಜಾಸ್ತಿ ಬರುವಾಗ ನೀರು ಜಾಸ್ತಿ ಹೊರಗೆ ಹೊರಡ್ತದೆ, 40 ಫೀಟ್ವರೆಗೆ ಹೋಗುದುಂಟು. ಇಲ್ಲ ಸಾಮಾನ್ಯಗೆ 25-30 ಫೀಟ್ ಹಾರುವಂತದ್ದು ಇರ್ತದೆ. ನೀರು ಸ್ಪ್ರಿಂಕ್ಲರ್ ಕಮ್ಮಿ ಹಾಕಿದಷ್ಟು ನಿಮಗೆ ಕವರ್ ಮಾಡೋದು ಜಾಸ್ತಿ ಆಗ್ತದೆ. ಆಮೇಲೆ ಈಗ ಡ್ರಿಪ್ ಅನ್ನು ಅಳವಡಿಸುವಂತಹ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಡ್ರಿಪ್ನ ಅಳವಡಿಸುವಾಗ ನಾವು ಅದಕ್ಕೆ ನೇರವಾಗಿ ಡ್ರಿಪ್ಪಿನ ಪೈಪಿಗೆ ನೀರು ಕೊಟ್ಟಾಗ ಅಲ್ಲಿ ಏನಾದ್ರೆ ಇದರಲ್ಲಿ ಸಿಲ್ಟ್ ಬರ್ತದೆ, ಬೋರ್ ಅಥವಾ ನೀರು ಯಾವುದೇ ಬರುವಾಗ ಅಲ್ಲಿ ಕಸಗಡ್ಡಿಗಳು ಕೆಲವು ಹೋಗುವುದು ಇರ್ತದೆ. ಆಗ ಆ ಡ್ರಿಪ್ಗಳಲ್ಲಿ ಅದು ಬ್ಲಾಕ್ ಆಗ್ತದೆ. ಬ್ಲಾಕ್ ಆದ್ರೆ ಇವನಿಗೆ ಅದೇ ಕೆಲಸ ಹುಡುಕುತ್ತಾ ಹೋಗೋದು ಎಲ್ಲಿ ಬ್ಲಾಕ್ ಆಗಿದೆ ಅಂತೇಳಿ. ಡ್ರಿಪ್ನಲ್ಲಿ ಪ್ರತಿ ದಿವಸ ನೀರು ಹೋಗೋ ನೋಡ್ತಾ ಇರಬೇಕಾಗ್ತದೆ, ಎಲ್ಲಿ ನೀರು ಹೋಗುದಿಲ್ಲ ಅದನ್ನು ಒಂದು ಕಡ್ಡಿಯಲ್ಲಿ ತೆಗೆದು ಮಾಡ್ಬೇಕಾಗ್ತದೆ. ಅದಕ್ಕೆ ಫಿಲ್ಟರ್ ಮಾಡಿದ್ರೆ ಡೈರೆಕ್ಟ್ ವಾಟರ್ ಫಿಲ್ಟರ್ನಲ್ಲಿಯೇ ಸ್ಟೋರ್ ಆಗ್ತದೆ, ಈ ಮಡ್ಡು ಗಿಡ್ಡೆಲ್ಲ ಸೀದಾ ಹೋದಾಗ ನೀರು ಅಲ್ಲಿ ಹೋಗ್ತಾ ಇರ್ತದೆ. ಅಂದ್ರೆ ಫಿಲ್ಟರ್ನ ಒಂದು ಪ್ರತಿ ದಿವಸ ಕೂಡ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು, ವಾರದಲ್ಲಿ 2 ಸಲ ಕ್ಲೀನ್ ಮಾಡಬೇಕಾಗ್ತದೆ, ಇಲ್ಲದ್ರೆ ಅದು ಮಡ್ಡು ಬರ್ತದೆ. ಆ ಮಡ್ಡು ಒಳಗೆ ಹೋಗೋದಾಗಿ ಇರುವಂತ ಇದು ಅದು ಕಂಟ್ರೋಲ್ ರೂಮ್ ಅಂತ ಹೇಳ್ತದೆ ಅದಕ್ಕೆ. ಅದರ ಮುಖಾಂತರ ಹೋದ್ರೆ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಲ್ಲಿಗೆ. ಆಮೇಲೆ ಈಗ ಕೆರೆಯ ನೀರು ಮತ್ತೆ ಬಾವಿಯ ನೀರು ಮತ್ತು ಈ ಬೋರ್ವೆಲ್ ನೀರು, ಇದು ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ? ಗುಣಮಟ್ಟದಲ್ಲಿ ಬೋರ್ನಲ್ಲಿ ಸಿಲ್ಟ್ ಬರ್ತದೆ, ಬಾವಿಯಲ್ಲಿ ಸ್ಟಾಕ್ ಆಗಿ ಅದರಲ್ಲಿ ಏನಾಗ್ತದೆ ಈ ಮಡ್ಡು ಗಿಡ್ಡ ಎಲ್ಲ ಇದ್ರೆ ಅಡಿಯಲ್ಲಿ ನಿಲ್ತದೆ ಡೈರೆಕ್ಟ್. ನಾವು ಫೋಟೋ ಎಲ್ಲ ಇಡ್ತೇವಲ್ಲ, ಫೋಟೋ ಎಲ್ಲ ಸಾಧಾರಣ ಒಂದು 4 ಫೀಟ್ ಮೇಲೆ ಇಡಬೇಕು. ಮಣ್ಣು ಕೂಡ ಇಳಿತದೆ ಅದು, ಯಾಕಂದ್ರೆ ಅದರ ಒತ್ತಡದಲ್ಲಿ ಮಣ್ಣು ಸಮೇತ ಬರುವ ಅದಕ್ಕೆ ಇದು ಇಡ್ತದೆ, ಮಡ್ ಬರ್ತದೆ ಅಲ್ಲಿ ಕೂಡ. ಅದೇ ಇದು ಮಣ್ಣಿನ ವೇಸ್ಟ್ಗಳು ಬರ್ತದೆ, ಅದಕ್ಕೆ ಮೇಲಿಟ್ಟರೆ ಅದರಲ್ಲಿ ನೀರು ಸೀದಾ ಹೋಗ್ತದೆ, ಏನಾಗೋದಿಲ್ಲ. ಅದಕ್ಕೆ ಫಿಲ್ಟರ್ ಗಿಲ್ಟರ್ ಏನು ಬೇಡ, ಸೀದಾ ಕೊಡ್ಬೋದು. ಬೋರ್ವೆಲ್ನ ಯಾವತ್ತು ನಾವು ಡ್ರಿಪ್ ಕೊಡಿದ್ರೆ ಫಿಲ್ಟರ್ ಹಾಕಿ ಕೊಡೋದು ಅನುಕೂಲ. ಇನ್ನೊಂದು ವಿಚಾರ, ಈ ಮಳೆ ನೀರನ್ನು ಸಂಗ್ರಹಿಸುವಂಥದ್ದು, ಸಹಜವಾಗಿ ನೀರನ್ನು ಬಿಟ್ಟರೆ ಅದು ಹರಿದು ಹೋಗ್ತದೆ ಅಂತ ಇರ್ತದೆ. ಹೆಚ್ಚು ಹೆಚ್ಚು ನೀರು ಭೂಮಿಗೆ ಇಂಗು ಹಾಗೆ ಮಾಡುವಂಥದ್ದು ಒಂದು ವಿಧವಾದರೆ, ಇನ್ನೊಂದು ವಿಧ ಇದನ್ನು ಸಂಗ್ರಹಿಸಿ ಇಟ್ಕೊಳ್ಳುವಂಥದ್ದು, ಅದು ಬಾವಿಯಲ್ಲಾಗ್ಬೋದು ಅಥವಾ ಕೆರೆಯಲ್ಲಾಗ್ಬೋದು, ಕೃತಕವಾದಂಥ ಕೆರೆಯೂ ಕೂಡ ಆಗ್ಬೋದು. ಯಾವುದು ಒಳ್ಳೆಯದು, ಯಾವ ರೀತಿ ಮಾಡ್ಬೋದು ಅಲ್ಲಿ? ಹೇಗೆಂದರೆ ನಾವು ಬಾವಿಯಲ್ಲಿ ಸ್ಟೋರ್ ಮಾಡ್ಬೋದು. ಬಾವಿಯೊಳಗೆ ಬೋರ್ ಇದ್ದರೆ ಬೋರ್ನ ಒಳಗೆ ನೀರು ಹೋಗ್ತಾ ಇರ್ತದಲ್ಲ, ಆ ನೀರು ಅದು ಎಲ್ರಿಗೂ ಸಿಗ್ತದೆ, ಅವನ ಒಬ್ಬನಿಗೆ ಅಲ್ಲ ಕೆಳಗಿನವನಿಗೂ ನೀರು ಸಿಗ್ತದಾ ಇರ್ತದೆ. ಈಗ ಅವ ಉಪಯೋಗ ಮಾಡದಿರುವಾಗ ಸಬ್ ಇದರಲ್ಲಿ ತೂತು ಕೊಳವೆ ಬಾವಿಯಲ್ಲಿ ಅಡಿಯಲ್ಲಿ ಪದರಿನಲ್ಲಿ ನೀರು ಹೋಗ್ತಾ ಇರ್ತದೆ. ಈಗ ನಾವು ಇಲ್ಲಿ ಪಂಪ್ ನಿಲ್ಲಿಸಿದಾಗ ಅವನಿಗೆ ನೀರು ಜಾಸ್ತಿ ಸಿಗ್ತದೆ, ಅವ ರನ್ ಮಾಡುವಾಗ ನಮ್ಮ ಮೇಲಿನವನಿಗೆ ನೀರು ಕಮ್ಮಿ ಆಗ್ತದೆ, ಕೆಳಗೆ ಪುಸು ಅಂತ ಇಳಿತದೆ ಅಲ್ಲಿ, ಅಲ್ಲಿ ನಮಗೆ ನೀರು ಕಮ್ಮಿ ಬರ್ತದೆ ಅಲ್ಲಿ. ಈಗ ಮಳೆ ನೀರನ್ನು ಬೋರ್ವೆಲ್ಗಳಿಗೆ ಉಣಿಸುವುದು ಅಂದರೆ ಹೇಗೆ? ಅದು ಉಣಿಸುವುದಂದರೆ ಅದು ಬೋರಿನ ಪಕ್ಕ ಒಂದು 6 ಫೀಟು ಒಂದು ಚಚ್ಚೌಕದ ಒಂದು ಹೊಂಡ ಮಾಡಿ ಅದಕ್ಕೆ ಮರಳೆಲ್ಲ ತುಂಬಿಸಿ ಅದರಲ್ಲಿ ಪೈಪಿಗೆ ಅಲ್ಲಿ ಒಳಗೆ ತೂತು ಇಡಬೇಕು, ಬಲ ಇಡಬೇಕು. ಬಲ ಇಟ್ಟು ಈ ಇದರಲ್ಲಿ ಫಿಲ್ಟರ್ ಆದ ನೀರು ಅದರೊಳಗೆ ಬಿಡುವ ವ್ಯವಸ್ಥೆ ಬೇಕು ಅಲ್ಲಿಗೆ. ಈಗ ಮಳೆಗಾಲ ನೀರಂದರೆ ಸಾಧಾರಣ ಕಳಿಂಕು ಅಂತ ಹೇಳ್ತೇವೆ, ಮಡ್ಡು ಬರ್ತದೆ. ಆ ಮಡ್ಡು ಈ ಪದರಗಳ ಎಡೆಗೆ ಬಿದ್ದು ಅಲ್ಲಿಂದ ಫಿಲ್ಟರ್ ಆಗಿ ಒಳಗೆ ಹೋಗುವಂಥದ್ದು, ಅದು ಹೋಗಿ ನೀರು ಹೋಗ್ತಾ ಇರ್ತದೆ. ಅಂದರೆ ಇದೇ ವಿಧಾನ ಈಗಲೂ ಕೂಡ ಚಾಲ್ತಿಯಲ್ಲಿ ಇದೆಯೋ ಅಥವಾ ಏನಾದರೂ ಸುಧಾರಣೆ ಆಗಿದೆಯೋ ಇದರಲ್ಲಿ? ಇಲ್ಲ, ಆ ಚಾಲ್ತಿಯಲ್ಲಿದೆ. ಅದನ್ನು ಈಗೇನು ಮಾಡಿದ್ದಾರೆ ಅಂದರೆ ಈಗ ಈಗ ಮಳೆ ನೀರನ್ನು ಹೇಗಿದ್ರೆ ಈಗ ಮನೆಯಲ್ಲಿ ಚಾವಣಿಯಲ್ಲಿ ನೀರಿರುತ್ತೆ, ಪೈಪ್ ನುಗ್ಗುತ್ತ ಹೋಗಿ ಡೈರೆಕ್ಟ್ ಕೊಡೋರು ಇರ್ತಾರೆ, ಅಲ್ಲಿ ಕೊಡುವಾಗ ನಾವು ಒಂದು ಅರಿಪು ಇಡಬೇಕಾಗುತ್ತದೆ ಅಲ್ಲಿ, ಶೋಧಿಸಿ ನೀರನ್ನು ಶೋಧಿಸಿ ಅದರೊಳಗೆ ಬಿಡೋ, ಯಾಕಂದ್ರೆ ನಾವು ಅದೇ ನೀರನ್ನು ನಾವು ಸಹ ಕುಡಿತಾ ಇರ್ತೇವೆ. ಎರಡನೇ ಇದರಲ್ಲಿ ಮಾಡಿನಲ್ಲಿ ಇದು ಪಕ್ಷಿಗಳು ಇದೆಲ್ಲ ಹಾಗೆ ಇದು ಹೊಲಸು ಮಾಡುವಂಥದ್ದು ಡೈರೆಕ್ಟ್ ಅದರೊಳಗೆ ಹೋಗ್ತದೆ. ಹಾಗೆ ಅದಕ್ಕೋಸ್ಕರ ನಾವು ಅಲ್ಲಿ ಒಂದು ಅರಿಪೆ ಇಟ್ಟು ಆ ಅರಿಪೆಯ ಮುಖಾಂತರ ನೀರನ್ನು ಕೆಳಗೆ ಬಿಡಬೇಕು. ಈಗ ಕೊಳವೆ ಬಾವಿಯ ಬದಲಿಗೆ ಒಂದು ಕೃತಕವಾಗಿ ಕೆರೆಯನ್ನು ನಿರ್ಮಾಣ ಮಾಡುವುದಿದ್ರೆ ಹೇಗೆ ಮಳೆ ನೀರನ್ನು ಸಂಗ್ರಹಿಸಿ ಇಡಬಹುದಾ? ಇಡಬಹುದು, ಆರಾಳ ಇಡಬಹುದು. ಈಗ ನಾನು ಸಾಧಾರಣ ಒಂದು 30 ಅಡಿ ಆಳದಲ್ಲಿ ಸಾಧಾರಣ 30 ಫೀಟು ಸುತ್ತಳತೆಯಲ್ಲಿ ಒಂದು ದೊಡ್ಡ ಕೆರೆ ಮಾಡಿದ ಕಲ್ಲಗಟ್ಟಿ ಅದರಲ್ಲಿ ನೀರು ಸ್ಟೋರ್ ಆಗಿರ್ತದೆ. ಆ ಸ್ಟೋರು ಅದರೊಳಗೆ ಬೋರ್ ಇದೆ, ಆ ಬೋರ್ನಲ್ಲಿ ಆ ನೀರು ಹೋಗ್ತಾ ಇರ್ತದೆ ಬೋರ್ನೊಳಗೆ, ಮಳೆಗಾಲಿ ಫುಲ್ ಸ್ಟಾಕ್ ಆಗ್ತದೆ. ಇದರಿಂದಾಗಿ ಏನಾಗ್ತದೆ, ನನ್ನ ಪಕ್ಕದ ಒಂದು 5-6 ಮನೆಯವರಿಗೆ ಅವರಿಗೆ ಬೋರ್ನಲ್ಲಿ ನೀರು ಇರ್ತೀವಿ. ಅವ್ರು ಹೇಳ್ತಾರೆ ತುಳುವಿನಲ್ಲಿ, ಅಣ್ಣರು ಈರ್ನ ಕೆದುತ್ತ ನೀರು ಎಂಕ್ಲೆ ಭಾರಿ ಅನುಕೂಲ ಆತನ್ರಿ, ಇದು ದುಮ್ಮು ನೀರು ಇದೆಯಾ ಅಂಡ್ರಿ, ಈರು ಬತ್ತಿಗೂ ಒಂದು ಆ ಕೆದ್ದ ನೀರು ಹಿಡಿದು ಎಂಕ್ಲೆ ಉಪಯೋಗ ಆತನಂತ ತುಳುವಿನಲ್ಲಿ ಹೇಳ್ತಾರೆ ಅವರು. ನಮ್ಮ ತುಳುವಿನಲ್ಲಿ ಹೇಳಿ ಕನ್ನಡದಲ್ಲಿ ಹೇಳಿ, ಅಂತೂ ಒಳ್ಳೆಯ ಪರಿಣಾಮ ಖಂಡಿತವಿದೆ. 100ಕ್ಕೆ 100 ಆದದ್ದು ನನ್ನ ಪರಿಸರದಲ್ಲಿದೆ ಅಲ್ಲಿ. ಆಮೇಲೆ ಈಗ ಈ ನೀರನ್ನು ಸಂಗ್ರಹಿಸಿ ಹಿಡಿದು ಇಟ್ಕೊಳ್ಳುವ ಬಗ್ಗೆ ಹೇಳಿ. ಈಗ ಕೆರೆಯನ್ನು ಮಾಡಿ ಅದಕ್ಕೆ ಈ ಪಾಲಿಶ್ ಶೀಟ್ಗಳು ಅಥವಾ ಈ ಶೀಟ್ಗಳೆಲ್ಲ ಬರ್ತಾವಲ್ಲ, ಟಾರ್ಪಲಿನ ಅಂಥದ್ದನ್ನು ಹಾಕಿ ಮಾಡಬಹುದು. ಖರ್ಚು ಜಾಸ್ತಿ ಬರ್ತದೆ ಅಥವಾ ಹೆಚ್ಚು ಲಾಭ ಆಗ್ತದೆ ನೋಡಿ? ಕೃಷಿಯಲ್ಲಿ ಖರ್ಚು ಲೆಕ್ಕಾಚಾರ ಹಿಡಿಬಾರ್ದು ಯಾವತ್ತು, ಯಾಕಂದ್ರೆ ನಮಗೆ ಹಾಗೆ ಮಾಡಿದಲ್ಲಿ ಅವನ ತೋಟ ಉಳಿತಾಯ ಆಗ್ತಲ್ಲ ಅಲ್ಲಿ, ಅವನಿಗೆ ನೀರು ಇಲ್ಲದೆ ಇರೋಗ ಈ ನೀರು ಅದಕ್ಕೆ ಸಿಗುತ್ತಲ್ಲ, ಖರ್ಚು ಲೆಕ್ಕಾಚಾರ ಮಾಡೋದಲ್ಲ, ಅದರಿಂದ ಪ್ರಯೋಜನ ಎಷ್ಟು ಬರ್ತದೆ ನನಗೆ ಅಂತ ಹೇಳಿ ತಕ್ಕೊಳ್ಬೇಕು. ಕೃಷಿಯಲ್ಲಿ ಲಾಭ ಮಾತ್ರ ಹಿಡಿಯುವುದಲ್ಲ, ನಷ್ಟವನ್ನು ಇಟ್ಕೊಳ್ಬೇಕು ಎರಡು ಜನರು. ಆಮೇಲೆ ಈಗ ಮಣ್ಣಿನ ಒಂದು ಗುಣಮಟ್ಟವು ಕೂಡ ಈ ನೀರಾವರಿ ವ್ಯವಸ್ಥೆಯಲ್ಲಿ ಒಂದು ಪ್ರಭಾವವನ್ನು ಬೀರ್ತದೆ ಅಂತ ಕೇಳಿದ್ವಿ. ಹೆಚ್ಚು ಮರಳಿರುವಂತಹ ಮಣ್ಣಾಗಿದ್ರೆ ಹೆಚ್ಚು ಬೇಗ ಬೇಗನೆ ನೀರು ಕೊಡಬೇಕಾಗ್ತದೆ, ಕಡಿಮೆ ಕಡಿಮೆ ಕೊಡಬೇಕಾಗ್ತದೆ ಅಂತ, ಇದ್ರ ಬಗ್ಗೆ ಹೇಳಿ. ಇವ ನೋಡಿ, ಮರಳು ಇರುವಂತಹ ತೋಟದಲ್ಲಿ ಅದು ನುಸುಲಾಗಿರ್ತದೆ, ನೀರು ಇಂಗುವಂಥದ್ದು ನೀರು ಇಂಗುವುದು ಜಾಸ್ತಿ. ಈ ಜಿಗುಟು ಮಣ್ಣು ಅಂತಾದರೆ ನೀರು ಮೇಲೆ ಮಾತ್ರ ಹೆಚ್ಚು ನಿಲ್ಲುವುದು, ಅದು ಹಾವಸಿಯಾಗಿ ನಿಂತು ನೀರು ಅಡಿಗೆ ಹೋಗಲ್ಲ, ಅದು ಗುಜ್ ಗುಜ್ ಆಗ್ತಾ ಇರ್ತದೆ. ಅದರಲ್ಲಿ ಕೊಳ್ಳೆ ರೋಗ ಮತ್ತು ಈ ಥರ ಕ್ರಿಮಿನಲ್ಗಳು ಹುಟ್ಟುವುದೆಲ್ಲ ಜಾಸ್ತಿ. ಈ ಮರಳು ಜಾತಿಯ ತೋಟದಲ್ಲಿ ನೀರು ಹಿಂಗಾದರೂ ಏನಾಗೋದಿಲ್ಲ, ನೀರು ಸ್ವಲ್ಪ ಜಾಸ್ತಿ ಕೊಡಬೇಕಾದ ಸಹಜ. ಆದರೆ ಅದರಲ್ಲಿ ಹೋಗುವಂಥ ಬೇರುಗಳುಂಟಲ್ಲ, ಅದು ಅಡಿಯವರೆಗೆ ಹೋಗ್ತದೆ. ಇದರ ಬೇರು ಅಡಿಯವರೆಗೆ ಹೋಗುವುದಿಲ್ಲ, ಇದು ಹೆಚ್ಚಾದರೂ 4 ಫೀಟ್ ಅಡಿಗೆ ಹೊದಿತ್ತು. ಅದರಲ್ಲಿ ಹಾಗೆಲ್ಲ, ಅದು ಎಷ್ಟು ಅಡಿಯಲ್ಲಿ ನೀರು ಸಿಗ್ತದೆ ಅಲ್ಲಿವರೆಗೆ ಓಡದೆ ಅದು. ಈಗ ತೆಂಗಿನ ಮರ ಎಲ್ಲಿ ಎಷ್ಟು ನೋಡಿ, ಅದರ ಬೇರುಗಳು ಎಲ್ಲೆಲ್ಲಿ ಓಡ್ತದೆ. ಈಗ ಕೊಕ್ಕದ್ದು ಹಾಗೆ ಉರುಡಿ ಓಡ್ತದೆ, ಹಾಗೆಂತ ಒಳ್ಳೆ ಮೆಣಸಿಂದ ಹೋಗುವುದಿಲ್ಲ, ಬಾಳೆದ್ದು ಹೋಗೋದಿಲ್ಲ. ಅದರಲ್ಲಿ ತೆಂಗಿನ ಮರದ್ದು ಮಾತ್ರ ಜಾಸ್ತಿ ಹೋಗೋದು, ಕೊಕ್ಕೋದು ಜಾಸ್ತಿ ಹೋಗ್ತದೆ. ಹಾಗೆ ಅದರಲ್ಲಿ ಏನಾಗೋದಿಲ್ಲ, ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಕೊಡಬೇಕಾಗುತ್ತೆ ಅಲ್ಲಿಗೆ, ಇಲ್ಲಿಗೆ ನೀರು ಜಾಸ್ತಿ ಬೇಡ. ಈಗ ಒಂದು ಕಾಲದಲ್ಲಿ ಭತ್ತದ ಬೆಳೆ ಬೆಳೀತಾ ಇರುವಂಥ ಒಂದು ಗದ್ದೆ ಪ್ರದೇಶವಾಗಿದ್ದರೆ ಅದನ್ನು ಅಡಿಕೆ ತೋಟವಾಗಿ ಬದಲಾವಣೆ ಮಾಡುವುದಿದ್ರೆ ಅಲ್ಲಿ ನೀರು ಹೆಚ್ಚು ಹೆಚ್ಚು ನೀರು ಬಸಿದು ಹೋಗಲಿ ಅಂತ ಒಂದು ಬಸಿಗಾಲು ಮಾಡುವಂಥ ಒಂದು ಕ್ರಮಜಿರಗಣಿ ಅಂತ ಹೇಳ್ತಾರೆ, ಕುಜಿರಗಣಿ ಅಂತ ಇರ್ತದೆ. ಬಹುಶಃ ನೀರು ಇಂಗಿಸುವಂಥಲ್ಲಿ ಇದೇನು ತೊಂದರೆ ಆಗೋದಿಲ್ವಾ? ಅದೆಲ್ಲ ಎಂತ ಆಗೋದಿಲ್ಲ, ಯಾಕಂದ್ರೆ ಮಳೆಗಾಲ ನೀರು ಅದು ಅಷ್ಟು ನೀರು ಇಂಗಿಸದಿದ್ರೆ ಇದರ ಬೆಳವಣಿಗೆ ಕುಂಠಿತ ಆಗ್ತದೆ, ಕೊಳೆರೋಗ ಬರ್ತದೆ, ಅದು ಮತ್ತೆ ಕೊಳಿಯುತ್ತದೆ, ಅರಿಶಿನಾಗಿ ಅದು ಕೊಳ್ತೋಗುದು. ಯಾಕಂದ್ರೆ ನೀರು ಜಾಸ್ತಿ ಆದರೆ ಅದು ಅಜೀರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ, ಆಗ ಅದು ಹೊರಗೆ ಹೋಗಲೇಬೇಕು ಆ ನೀರು. ಇಲ್ಲಿ ಸ್ಟೋರ್ ಇದ್ರೆ ನಮ್ಮ ಕೃಷಿ ಹಾಳಾಗುದಿ. ಈಗ ಈ ವರ್ಷ ಅಡಿಕೆ ಸಸಿಟ್ರೆ ಮಳೆಗಾಲದಲ್ಲಿ ಅಕ್ಕೇರಿ ಹೋಗೋದು ಆಗ ಗೊತ್ತಾಗೋದಿಲ್ಲ, ಮಳೆ ಬಿಡುವಾಗ ಗೊತ್ತಾಗ್ತದೆ ಅದರ ಪರಿಣಾಮ. ಈಗ ಮಳೆ ನೀರನ್ನು ಇಂಗಿಸುವ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಈ ಕಟ್ಟಗಳನ್ನು ಸಣ್ಣ ಸಣ್ಣ ಕಟ್ಟಗಳನ್ನಾಗಿ ಯಾಕೆ ಮಾಡಬಾರ್ದು ಅಂತ? ಈ ತೋಟದ ಒಳಗಡೆ ಒಂದಷ್ಟು ಮಳೆ ನೀರು ಉಜಿರ್ಕಣಿ ಅಂತ ಹೇಳಿದ್ರಿ, ಹರಿದು ಹೋಗ್ತದೆ, ಮಾಡಬಹುದು. ಮಳೆಗಾಲದ ಕೊನೆಯ ಭಾಗದಲ್ಲಿ ಒಂದಷ್ಟು ಕಟ್ಟವನ್ನು ಕಟ್ಟಿದ್ರೆ ಮಾಡಬಹುದು. ಈಗ ಎತ್ತರದಿಂದ ಬರೋ ನೀರನ್ನು ಅಲ್ಲಿ ಇದು ಮಾಡಬಹುದು, ಇಂಥದ್ದು ಒಂದು ಚಾನೆಲ್ ಮಾಡಬೇಕು ದೊಡ್ಡಕ್ಕೆ, ಒಂದು 4 ಫೀಟ್ ಆಗಲ್ಲ. ಆ ತೋಟ ಎಷ್ಟು ಉದ್ದುಂಟು ಅಷ್ಟೇ ಸರಿ ಅಡ್ಡ ಕಟ್ಟಿದರೆ ಆ ನೀರು ಸ್ಟೋರ್ ಆಗ್ತದೆ, ಅದರಿಂದ ಕೆಳಗೆ ತುಂಬ ಪ್ರಯೋಜನ ಬರುತ್ತೆ, ಮೇಲೆಗೆ ಬರುವುದಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ನಾವು ಗುಡ್ಡ ಇಳಿಜಾರ ಜಾಗದಲ್ಲಿ ನಾವು ಉದ್ದಕ್ಕೆ ಉಜಿರಣಿ ಅಂತ ಹೇಳೋದಲ್ಲ ದೊಡ್ಡ ಹಣ್ಣು ಮಾಡಬಹುದು, ಅಲ್ಲಿ ನೀರು ಸ್ಟೋರ್ ಮಾಡ್ಬೋದು. ಆಗ ನಿಮಗೆ ನೋಡಿ ಮಳೆ ಹೋಗಿ 1 ತಿಂಗಳು ಎಲ್ಲ ನಿಮ್ಗೆ 2 ತಿಂಗಳು ಕಳೆದು ಕೂಡ ನಿಮಗೆ ತೋಟಕ್ಕೆ ನೀರಾಯಿತು ಸಾಕಾಗ್ತದೆ, ಒಳ್ಳೆ ಪ್ರಯೋಜನ ಕೊಟ್ಟು ಸಾಕಾಗ್ತದೆ. ಮಾಡುವವರಿದ್ದಾರೆ ಅದನ್ನು, ಕೆಲಗಡೆ ನಾನು ನೋಡಿದ್ದೇನೆ ಅದನ್ನು, ನಮಗೆ ಆ ಅವಕಾಶ ಇಲ್ಲ ಅಲ್ಲಿ. ಆಮೇಲೆ ಈಗ ಹಾಸುಪಾದೆ ಅಂತ ಹೇಳ್ತೀವಲ್ಲ, ಅಡಿಯಲ್ಲಿ ದಪ್ಪ ಒಂದು ಗಟ್ಟಿಯಾದಂಥ ಒಂದು ಪದರ, ಅಂಥದ್ರಲ್ಲಿಯೂ ಕೂಡ ನಾವು ಮಣ್ಣನ್ನು ತುಂಬಿಸಿ ಕೃಷಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡಿದಿರಿ ಅಂತ ಕೇಳಿದ್ವಿ. ಈ ಬಗ್ಗೆ ಹೇಳಿ, ಮತ್ತು ಇಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋಬೇಕು? ನೋಡಿ, ಇದು ನಾನು ಜಾಗ ತೆಗೆಯುವಾಗ ಅದು ಪಾದೆ ಅಂತ ಹೇಳಿ ಬಿಟ್ಟು ಹೋದವರೇ ಇರುವುದು ಅಲ್ಲಿ. ಸಾಧಾರಣ 1.5 ಎಕರೆ ಅಂದಾಜಿ ಹೆಚ್ಚು ಕಡಿಮೆ, ಅದು ಪಾದೆ, ಯಾರೂ ತೆಗಿಲ್ಲ, ಅದು ಪಾದೆ ಮಾರೆ, ಅದು ಆ ಜಾಗ ಆಗಲಿಕ್ಕಿಲ್ಲ ಅಂತ ಹೇಳಿ ಹೆದರಿ ಹೋದವರು. ನಾನು ಆಲೋಚನೆ ಮಾಡಿದೆ, ನನ್ನಷ್ಟೇ ಒಂದು ಆಲೋಚನೆ ಮಾಡಿದ್ದೇನೆ, ನಮ್ಮ ಗುರುಗಳ ಸಂಕಲ್ಪ ಆಗಿತ್ತು, ಕೃಷಿ ಒಳ್ಳೇದ ಮಾಡಬೇಕು ನೀನು ಅಂತ ಹೇಳಿದರು. ಆ ಥರ ನಾನು ಅದನ್ನು ಮಾಡಿ ಶುರು ಮಾಡಿದ್ದು. ನನಗೊಂದು ಹೀಗೆ ಒಂದು ಆಲೋಚನೆ ಆಯಿತು, ಯಾಕೆ ಮಾಡಬಾರ್ದು, ಯಾರು ಮಾಡೋದನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ನನಗೊಂದು ಸಣ್ಣ ಮಟ್ಟಿನ ಹಠ ಹಿಡಿಯಿತು, ಅದಕ್ಕೆ ಆಲೋಚನೆ ಮಾಡಿದೆ. ನನ್ನಲ್ಲಿ ನಾನು ಜಾಗ ತಕ್ಕೊಂಡ ಜಾಗದಲ್ಲಿ ಬರೆಯುತ್ತು ಸ್ವಲ್ಪ, ಅಲ್ಲಿಯೂ ತೋಟ ಮಾಡಲಿಕ್ಕೆ ಅನುಕೂಲ, ಅದೇ ಮಣ್ಣನ್ನು ಇಲ್ಲಿಗೆ ಸಪ್ಲೈ ಮಾಡಿದೆ. ಮತ್ತು ಮನೆ ಪಕ್ಕ ಭಜನೆ ಮಂದಿರಿತ್ತು, ಅವರಿಗೂ ಅನುಕೂಲ ಆಗಿ ಆ ಮಣ್ಣನ್ನು ತೆಗೆದು ಇಲ್ಲಿ ತಂದು ತುಂಬಿಸಿದೆ. ಸಾರಣ ಒಂದು 300 ಲೋಡ್ ಅಂದಾಜು ಮಣ್ಣು ಅದಕ್ಕೆ ತುಂಬಿಸಿದೆ. 12 ಫೀಟ್ ಎತ್ತರ, 12 ಫೀಟ್ ಎತ್ತರ ಹಾಕಿದ್ದೇನೆ ಅಷ್ಟು. ಅಲ್ಲಿ ಪಾದೆ ಇದ್ದದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಈ ಮಳೆ ಬಂದಾಗ ಇದು ಮಣ್ಣು ಕುಚ್ಚಿಕೊಂಡು ಹೋಗೋದಾಗ ಏನು ವ್ಯವಸ್ಥೆ ಮಾಡಿರಿ? ಅದು ಹೋಗೋದಿಲ್ಲ, ಅದು ಏನಾಗೋದಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಇಳಿಜಾರು ಪ್ರದೇಶ ಅಲ್ಲದು. ಇಳಿಜಾರು ಪ್ರದೇಶ ಆದರೆ ಸ್ವಲ್ಪ ಮಣ್ಣಿಗೆ ಕೊಚ್ಚಿ ಹೋಗೋ ಪದ್ಧತಿ ಉಂಟು, ಆಗ ಮಣ್ಣು ಜಾರಿದ್ರೆ ಅಡಿಕೆ ತೊಗೊಂಡೋಗ್ಬಾರ್ದು. ನಮ್ದು ಆ ಥರ ಅಲ್ಲ. ಆದರೆ ಅದರ ಕೆಳಗದಲ್ಲಿ ಒಂದು ಕಟ್ಟಬುಣಿ ಅಂತ ಇದೆ, ಕಟ್ಟಬುಣಿಯನ್ನು ನಾವು ಜಾಸ್ತಿ ಎತ್ತರ ಮಾಡಿದ್ದೇವೆ ಅಲ್ಲಿ. ಅಂದರೆ ಒಂದು ರೀತಿ ತಡೆಗೋಡೆ, ತಡೆಗೋಡೆಗೆ ಅಲ್ಲಿ ಅಡಿಕೆ ತೆಂಗಿನ ಮರ ಉಂಟು. ಅದು ಆ ತೆಂಗಿನ ಮರದಿಂದ 12 ಫೀಟ್ ಎತ್ತರಕ್ಕೆ ಇದು ಮಾಡಿದ್ದೇನೆ. ಯಾಕಂದರೆ ತೆಂಗಿನ ಮರವನ್ನು ಫುಲ್ಲು ಯಾವತ್ತೂ ನುಗ್ಗಿಬಾರ್ದು. ಆದರೆ ನಂದು ಒಂದು ಬದಿ ಅದು ಓಪನ್ ಆಗಿದೆ, ಇನ್ನೊಂದು ಬದಿ ಮಾತ್ರ ಮಣ್ಣು ತುಂಬಿಸಿ ಮೇಲೆ ಏರಿಸಿ ಅದರಲ್ಲಿ ಮಾಡಿದೆ. ಅದು ಫಸಲು ಒಂದು 2.5 ವರ್ಷದಲ್ಲಿ ನಾನು ಫಸಲು ತಗೊಂಡಿದ್ದೇನೆ ಅದರಲ್ಲಿ. ಅದಕ್ಕೆ ಅಲ್ಲಿ ಮಾತ್ರ ನೀರು ವಾರದಲ್ಲಿ 2 ಸಲ ಕೊಡ್ತೇನೆ ಅದಕ್ಕೆ. ಅದರಲ್ಲಿ ಆ ನೀರು ಸಾಕಾಗೋದಿಲ್ಲ, ಯಾಕಂದರೆ ಆ ನೀರು ಪಾದೆ ಅಡಿಯಲ್ಲಿ ಪಸೆ ನಿಲ್ಲೋದಿಲ್ಲ, ಅದು ಕೆಳಗೆ ಓಡ್ತಾ ಇರ್ತದೆ. ಅದೊಂದು ಅದರ ಒಂದು ಇದು ಉಂಟದಲ್ಲಿ, ಸ್ವಲ್ಪ ಕಷ್ಟ ಇದೆ ಅದರಲ್ಲಿ, ಏನಾಗೋದಿಲ್ಲ, ಮಾಡ್ಬೋದು. ಆಮೇಲೆ ನೀವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಿರಿ, ಈ ಕೊಳೆ ರೋಗಕ್ಕೂ ಈ ನೀರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಖಂಡಿತ, ತೋಟದಲ್ಲಿ ನೀರು ನಿಲ್ಲುವಂಥದ್ದು ಮತ್ತು ಕೊಳೆ ರೋಗಕ್ಕೂ ಖಂಡಿತ ಉಂಟು. ಯಾಕಂದರೆ ನಾವು ಯಾವತ್ತೂ ತೋಟಕ್ಕೆ ನೀರು ಜಾಸ್ತಿ ಕೊಡಲೇಬಾರ್ದು, ಒಂದು ಮಿತವಾಗಿ ನಾವು ಅದನ್ನು ಉಪಯೋಗ ಮಾಡ್ತೇವೆ. ಆ ಪ್ರಮಾಣವನ್ನು ನಾವು ಒಂದು ಲೆಕ್ಕಾಚಾರ ಮಾಡಬೇಕು. ನೀರು ಉಂಟನ್ನು ಕೊಡಲಿಕ್ಕೆ ಹೋದರೆ ಅದು ಗುಜುಗುಜಾಗಿ ತೋಟ ಒಳ್ಳೆ ಪೌಷ್ಟಿಕವಾಗಿ ಬೆಳೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ತ್ರಾಣ ಕಮ್ಮಿ ಆಗ್ತದೆ, ಅಡಿ ಗಟ್ಟಿದ್ರೆ ಮಾತ್ರ ಮರ ನಿಲ್ಲುವುದು. ಮಳೆಗಾಲದಲ್ಲಿ ಅದು ಸ್ವಲ್ಪ ಗಾಳಿ ಬಂದರೆ ಅದು ಕೆಳಗೆ ಬೀಳ್ತದೆ. ಅದಕ್ಕೋಸ್ಕರ ನಾವೆಂತ ಮಾಡಬೇಕಂದ್ರೆ ಈ ಏಪ್ರಿಲ್ ಸಾಧಾರಣ ಕಡೆಯಲ್ಲಿ ಏಪ್ರಿಲ್ ಮೇ ಫಸ್ಟ್ ವೀಕ್ ಮಳೆ ಬರ್ತದೆ. ನೀವು ನಾನು ಸಾಮಾನ್ಯ ಮಾಡೋದು ಹೇಗಂದರೆ, ನಾನು May 10 ತೋಟಕ್ಕೆ ನೀರು ಕೊಡೋದೇ ಇಲ್ಲ. ಅದರಲ್ಲಿ ಬೇಸಿಗೆಯ ಒಂದು ಪೀಕ್ ಸೀಸನ್, ಯಾಕೆಂದರೆ ಅದು ಭೂಮಿಯಲ್ಲಿ ನಾನು ಈ ಸ್ಪ್ರಿಂಕ್ಲರ್ ಕೊಡುವ ಕಾರಣ 3 ಫೀಟಿನವರೆಗೆ ಅದು ನೀರು ಫುಲ್ ಹಿಂಗ್ ಅದು ಗುಜುಗುಜಾಗ್ತಾ ಇರ್ತದೆ. ಅದನ್ನು ಡ್ರೈ ಮಾಡಬೇಕು ನಾವು. ಡ್ರೈವ್ ಮಾಡಬೇಕಾದ್ರೆ ನಾವು ನೀರು ಕೊಡೋದನ್ನು ಕಂಪ್ಲೀಟ್ ನಿಲ್ಲಿಸಬೇಕು. ನಿಲ್ಲಿಸಿದಾಗ ಅದು ಅಷ್ಟು ದಿವಸದಲ್ಲಿ ಅದು ಮಣ್ಣು ಕಂಪ್ಲೀಟ್ ಡ್ರೈ ಆಗಿ ಒಳಗೆ ತೇವ ಎಲ್ಲ ಹೋಗಿ ಅದು ಗಟ್ಟಿ ಪುಷ್ಟಿಯಾಗಿ ಮಳೆಗಾಲದಲ್ಲಿ ಕೊಳೆರೋಗವನ್ನು ತಡೆಗಟ್ಟುತ್ತದೆ. ಅದರಲ್ಲಿ May 10 ನಂತರ ನೀರು ಕೊಡಲಿಕ್ಕಿಲ್ಲ. ಅದು ಕೊಟ್ಟರೆ ಏನಾಗ್ತದೆ ಅಂದರೆ ಮಳೆಗಾಲ ಬರುವಾಗ ಪುನಃ ಮಳೆ ನೀರಾಯ್ತಲ್ಲ ಅಲ್ಲಿ, ಇದು ಬಿಸಿ ಆಗೋದು ಆಗ. ಹೌದು, ಇದು ಭೂಮಿಯಲ್ಲಿ ಇರುವ ಮಣ್ಣು ಬಿಸಿ ಆಗಬೇಕು. ಬಿಸಿ ಆದರೆ ಮಾತ್ರ ಕೊಳೆರೋಗ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ಇಲ್ಲದೇ ಆಗೋದಿಲ್ಲ. ಈಗ ಮಿಶ್ರ ಬೆಳೆಯನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಈಗ ಅಡಿಕೆ ಬಾಳೆ ಕೊಕ್ಕೋ ಎಲ್ಲ ಮಿಶ್ರ ಬೆಳೆ ಆಗಿದ್ರೆ ಈ ರೋಗಗಳು ಕೂಡ ಜಾಸ್ತಿ ಆಗ್ತಾವ, ನೀರು ಜಾಸ್ತಿ ಆದರೆ? ಅದು ಆಗೋದು ಉಂಟದ್ದು, ಇಲ್ಲ ಅಂತ ಹೇಳೋದಲ್ಲ. ಯಾಕಂದ್ರೆ ಈಗ ಕೊಕ್ಕೋದಲ್ಲಿ ಅದಿಟ್ಟರೆ ಅದರಲ್ಲಿ ಇದು ಅಂತ ಅಳಿಲು ಎಲ್ಲ ತಿಂದು ಅದರಲ್ಲಿ ಹಾಳಾಗಿ ಅದರ ಇದೆಲ್ಲ ಕೆಳಗೆ ಬಿದ್ದು ಅದು ಒಂಥರದ ಕ್ರಿಮಿ ಹುಟ್ಟುತ್ತದೆ ಅಲ್ಲಿ, ಹಾತೆಗಳು ಹುಟ್ಟಿ ಅದರಲ್ಲಿ ಇದೆಲ್ಲ ಆಗಿ ಅದರಿಂದ ಮರದ ಬುಡಕ್ಕೆ ಬೀಳೋದದು, ಮೇಲೆ ಬೀಳೋದು ಕೆಳಗೆ, ಅಲ್ಲೇ ಪಕ್ಕದಲ್ಲಿ ಅಡಿಕೆ ಇದು ಇರೋದು, ಅದರ ಉಡಲ್ಲಿ ಇದ್ದಾಗ ಈ ಕ್ರಿಮಿ ಕೀಟಗಳೆಲ್ಲ ಹುಟ್ಟಿ ಅದು ಮಳೆಗಾಲ ಬರುವ ರೋಗಕ್ಕೆ ಒಂದನೇ ಇದು. ಅದು ಅದಕ್ಕೋಸ್ಕರ ಈಗ ಆದರೆ ಕೊಕ್ಕವನ್ನು ಹಸಿ ಕೊಯ್ಲಿಕ್ಕೆ ಆಗೋದಿಲ್ಲ, ಹಣ್ಣಾದ ಮೇಲೆ ಕೊಯ್ಬೇಕು, ಹಣ್ಣಾಗುವಾಗ ಅದು ಬಿಡುವುದಿಲ್ಲ. ಹೌದು, ಅದು ಅದರ ಆಹಾರವನ್ನು ಹುಡ್ಕೊಂಡು ಬರುವುದು. ಆಮೇಲೆ ಇತ್ತೀಚಿನ ಒಂದು ಸುಧಾರಣೆ ಅಂತಂದರೆ ಬಹುಶಃ ಈ ಸ್ಲರಿಗೇಷನ್ ಎನ್ನುವಂಥದ್ದು, ಅಂದರೆ ದ್ರವ ರೂಪದಲ್ಲಿ ಗೊಬ್ಬರವನ್ನು ಕೊಡಬೇಕು ಅಂತ. ಇದನ್ನು ಯಾವ ರೀತಿ ಅಳವಡಿಸ್ಬೋದು, ಸ್ಪ್ರಿಂಕ್ಲರ್ ಜೊತೆ ಜೊತೆಗೆ ಅಥವಾ ಡ್ರಿಪ್ಪಿನ ಜೊತೆ ಜೊತೆಗೆ ಅಳವಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮಾಡಬೇಕಾ? ಸರ್, ಇದಕ್ಕೆ ಈ ಸ್ಲರಿ ನೀರು ಬಿಡುವಂಥ ಪೈಪ್ ಲೈನ್ ಬೇರೆ ಮಾಡಬೇಕು ನಾವು. ಯಾಕೆ ಅದು? ಯಾಕೆಂದರೆ ಅದರಲ್ಲಿ ಅದು ಮಂದವಾಗಿ ಹೋಗೋದು, ದಪ್ಪ ಇರ್ತದೆ, ಈ ಕಸವು ಇರ್ತದೆ, ಒಂದು ಅದರಲ್ಲಿ ಕಸವು ಇಷ್ಟು ಬರ್ತದೆ. ಮತ್ತೆ ನಮ್ಮದು ಈಗ ಮಣ್ಣು ಪೈಪ್ನ ಅಡಿಗೆ ಹಾಕುವಾಗ ಏರಿಳಿತದಲ್ಲಿ ಹೋಗ್ತದೆ, ಲೆವೇ ಒಂದೇ ಸಮತಟ್ಟಿನಲ್ಲಿ ಅದು ಪೈಪ್ ಹೋಗೋದಿಲ್ಲ. ಎಲ್ಲಿ ಇಳಿಜಾರು ಆಗಿ ಮೇಲೆ ಹತ್ತು ಉಂಟು ಅಲ್ಲಿ ಅದು ಸ್ಟಾಕ್ ನಿಲ್ತದೆ. ಅದು ನಿಂತಾಗ ಅದು ಮಡ್ಡು ಬಂದರೆ ಅದು ಅಲ್ಲಿ ಬ್ಲಾಕ್ ಆಗ್ತದೆ. ಅದಕ್ಕೋಸ್ಕರ ಅದೊಂದು ಸಮಸ್ಯೆ ಉಂಟು. ಅದಕ್ಕೆ ಬೇಕಾಗಿ ನಾವು ಪೈಪ್ ಲೈನನ್ನೇ ಬೇರೆ ಮಾಡೋದು. ಅಡಿಗೆ ನಮಗೆ ಅಂತ ಹಟ್ಟಿ ಅವಕಾಶ ಇಲ್ಲ, ನಾನು ಮಾಡಲಿಕ್ಕೆ ಹೋಗಲ್ಲ, ನನ್ನ ಪ್ರಾಯದವೂ ಆಯಿತು. ಆದರೆ ಸರಿಯಾದ ಒಂದು ವಿಧಾನ ಅಂದರೆ ನಿಧಾನದಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಒಳ್ಳೆಯದೇ ಅದು. ಅದಕ್ಕೆ ಪೈಪ್ ಲೈನ್ ಮಾತ್ರ ಬೇರೆ ಬೇಕು. ಆಮೇಲೆ ಈಗ ಇತ್ತೀಚೆಗೆಲ್ಲ ಈ ಟೈಮರ್ಗಳೆಲ್ಲ ಬಂದಿದೆಯಲ್ಲ, ಅಂದರೆ ಈಗ ಡ್ರಿಪ್ ಹನಿ ನೀರಾವರಿ ಅಳವಡಿಸುವಂತಹ ಸಂದರ್ಭದಲ್ಲಿ ಇಷ್ಟು ಗಂಟೆ ನೀರು ಬಿಡಬೇಕು ಅಂತ ಹೇಳಿದೆಲ್ಲ ಕಂಪ್ಯೂಟರೈಸ್ಡ್ ಮಾಡಿದಾರಲ್ಲ, ಆ ವ್ಯವಸ್ಥೆಯಿಂದ ಒಂದು ಅದು ಒಳ್ಳೇದಾಗ್ತದೆ. ಯಾಕಂದ್ರೆ ಇವನ್ನ ಬಾಕಿ ಕೆಲಸಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗ್ತದೆ. ಈಗ ಅಲ್ಲಿ ಎಡೆಯಲ್ಲಿ ಈಗ ನೀವು ಒಂದು ಗಂಟೆ ಅಂದ್ರೆ ನೀವು ಟೈಮರ್ ನೀವು ಇಟ್ರಿ ಸಾರ್, ಒಂದು 10 ಮಿನಿಟ್ ಹೋಗುವಾಗ ಕರೆಂಟ್ ಹೋಯಿತು, ಕರೆಂಟ್ ಮತ್ತೆ ಬರೋದು ಎಷ್ಟೊತ್ತಿಗೆ ಅಂತ ಇವಾಗ ಕಾಯಬೇಕಾದ. ಅದಕ್ಕೆ ಟೈಮರ್ ಇಟ್ಟು ಹೋದರೆ ಅದು ಅಷ್ಟೇ ಹೊತ್ತಿಗೆ ಪುನಃ ಅದು ಆನ್ ಆಗ್ತದೆ. ಆನ್ ಆದಾಗಲಿ ಆ ಒಂದು ಗಂಟೆ ಹೇಳುವ ಟೈಮ್ ಇಟ್ಟರೆ ಅಷ್ಟು ಹೊತ್ತಿಗೆ ನೀರಾಗ್ತದೆ, ಅಲ್ಲಿ ಏನು ಸಮಸ್ಯೆ ಬರುವುದಿಲ್ಲ. ಏನು ಲೆಕ್ಕಾಚಾರ ಮಾಡಿರ್ತೀವಿ ಅಷ್ಟು ನೀರು ಹೋಗ್ತದೆ, ಯಾಕಂದ್ರೆ ಇವನಿಗೆ ಎದ್ದು ಎಲ್ಲಿಯೋ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಸಮಯ ಉಳಿತಾಯ ಆಗ್ತದೆ, ಇನ್ನೊಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕೃಷಿ ಕಾರ್ಯದಲ್ಲಿ ಕೆಲವು ಸಮಸ್ಯೆ ಬರುವುದಂದ್ರೆ ಕೂಲಿಗಳದ್ದು, ಕೂಲಿಯವರು ಇಲ್ಲದೆ ಇದನ್ನು ಮಾಡಲಿಕ್ಕೆ ಆಗ್ತದೆ. ಬಹಳ ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಿದ್ರಿ ನಾರಾಯಣ ಭಟ್ ಅವರೇ. ಆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ನೀರಿನ ಒಂದು ಸಮರ್ಥ ಬಳಕೆಯನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಈ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಯವರು ನಿಮಗೊಂದು ಅವಕಾಶ ಕೊಟ್ಟಿರಿ, ನಿಮಗೆಲ್ಲರಿಗೂ ಧನ್ಯವಾದ. ಒಳ್ಳೆಯದು. ಮಿಶ್ರ ಬೆಳೆಯಲ್ಲಿ ನೀರಿನ ಸಮರ್ಥ ಬಳಕೆ ಈ ಕುರಿತು ನಾರಾಯಣ ಭಟ್ ಎನ್ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ, ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್, ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ಓಜೋನ್ ಎನ್ನುವಂತಹದ್ದು ಹೆಚ್ಚು ಕ್ರಿಯಾತ್ಮಕವಾದಂತಹ ಅನಿಲವಾಗಿದ್ದು ಮೂರು ಆಮ್ಲಜನಕ ಪರಮಾಣುಗಳಿಂದ ಕೂಡಿರುವಂತಹದ್ದು. ಸಾಮಾನ್ಯವಾಗಿ ಭೂಮಿಯ ಮೇಲ್ಮೈ ವಾತಾವರಣದಲ್ಲಿ ಸಂಭವಿಸುವಂತಹ ನೈಸರ್ಗಿಕ ವಿದ್ಯಮಾನಗಳು ಮತ್ತು ಮಾನವ ನಿರ್ಮಿತ ಉತ್ಪನ್ನ ಅಂತಲೇ ಹೇಳಬಹುದು. ಓಜೋನ್ ಅಥವಾ O3 ಎನ್ನುವಂತಹದ್ದು ಒಂದು ತ್ರಿಪರಮಾಣಾತ್ಮಕ ಅಣುವಾಗಿದ್ದು ಮೂರು ಆಮ್ಲಜನಕ ಪರಮಾಣುಗಳನ್ನು ಒಳಗೊಂಡಿದೆ. ಕೆಳಮಟ್ಟದ ವಾತಾವರಣದಲ್ಲಿ ಓಜೋನ್ ಒಂದು ವಾಯು ಮಾಲಿನ್ಯಕಾರಕವಾಗಿದ್ದು ಪ್ರಾಣಿಗಳ ಉಸಿರಾಟದ ವ್ಯವಸ್ಥೆಗಳ ಮೇಲೆ ಇದು ಅಪಾಯಕಾರಿ ಪರಿಣಾಮಗಳನ್ನು ಬೀರುತ್ತದೆ. ಹಾಗೆಯೇ ಸೂಕ್ಷ್ಮ ಸ್ವಭಾವದ ಸಸ್ಯಗಳನ್ನು ಕೂಡ ಘಾಸಿಗೊಳಿಸಬಹುದು. ಹೀಗಿದ್ರೂ ಮೇಲ್ಮಟ್ಟದ ವಾತಾವರಣದಲ್ಲಿರುವಂತಹ ಓಜೋನ್ ಪದರವು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಹಾನಿಕಾರಕ ನೇರಳಾತೀತ ಬೆಳಕು ಅಥವಾ UV rays ಇದನ್ನು ಭೂಮಿಯ ಮೇಲ್ಮೈಯೇ ತಲುಪುವುದನ್ನು ಸಮರ್ಥವಾಗಿ ತಡೆಗಟ್ಟುತ್ತದೆ. ಭೂಮಿಯ ವಾತಾವರಣದಾದ್ಯಂತ ಕಡಿಮೆ ಮಟ್ಟದ ಸಾಂದ್ರತೆಗಳಲ್ಲಿ ಓಜೋನ್ ಅಸ್ತಿತ್ವದಲ್ಲಿರುತ್ತದೆ. ಇದು ಅನೇಕ ಕೈಗಾರಿಕೆ ಮತ್ತು ಗ್ರಾಹಕ ಬಳಕೆಯ ಉಪಯೋಗಗಳನ್ನು ಹೊಂದಿದೆ. ಸೂರ್ಯನ ನೇರಳಾತೀತ ಕಿರಣಗಳು ಸಾಧಾರಣ ಆಮ್ಲಜನಕದ ಅಣುಗಳ ಮೂಲಕ ಹಾದು ಹೋದಾಗ ಆಮ್ಲಜನಕವನ್ನು ವಿಭಜಿಸಿ ನಂತರ ಪರಮಾಣು ಆಮ್ಲಜನಕವು ಮುರಿಯದ ಆಮ್ಲಜನಕದ ಜೊತೆ ಸೇರಿ ಭೂಮಿಯ ವಾಯುಮಂಡಲದಲ್ಲಿ ಓಜೋನ್ ಆಗಿ ಅದರದೇ ಆದಂತಹ ಪದರವನ್ನು ರಚನೆ ಮಾಡಿಕೊಳ್ಳುತ್ತದೆ. ರಾಸಾಯನಿಕ ಧಾತುವೊಂದರ ಭಿನ್ನ ರೂಪವಾಗಿ ಮೊತ್ತ ಮೊದಲ ಬಾರಿಗೆ ಗುರುತಿಸಲ್ಪಟ್ಟ ಓಜೋನ್ ಒಂದು ಭಿನ್ನವಾದ ರಾಸಾಯನಿಕ ಸಂಯುಕ್ತವಾಗಿ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಕಾನ್ಬೀನ್ ಎನ್ನುವಾತನಿಂದ 1840 ಸೂಚಿಸಲ್ಪಟ್ಟಿತು. ಓಜೀನ್ ಎನ್ನುವಂತಹ ಗ್ರೀಕ್ ಕ್ರಿಯಾಪದದ ಹೆಸರನ್ನ ಓಜೋನಿಗೆ ಇಡಲಾಯಿತು. ಈ ಓಜೋನ್ ಪದರವನ್ನು 1913 ಫ್ರೆಂಚ್ ಭೌತಶಾಸ್ತ್ರಜ್ಞನಾದ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬಿಪಿನ್ ಅವರು ಕಂಡುಹಿಡಿದರು. ಓಜೋನ್ ಒಂದು ನಸು ನೀಲಿ ಬಣ್ಣದ ಅನಿಲವಾಗಿದ್ದು ನೀರಿನಲ್ಲಿ ಕೊಂಚ ಮಟ್ಟಿಗೆ ಕರಗ್ತದೆ ಮತ್ತು ಇಂಗಾಲದ ಟೆಟ್ರಾಕ್ಲೋರೈಡ್ ಅಥವಾ ಫ್ಲೋರೋಕಾರ್ಬನ್ಗಳಂತಹ ರಾಸಾಯನಿಕ ಪಟುತ್ವವಿಲ್ಲದ ದ್ರಾವಕದಲ್ಲಿ ಹೆಚ್ಚು ಕರಗ್ತದೆ. ಇಂತಹ ದ್ರಾವಣದಲ್ಲಿ ಅದು ನೀಲಿ ದ್ರಾವಣವನ್ನು ರೂಪಿಸುತ್ತದೆ. ಓಜೋನ್ ಪದರವು ವಾಯುಮಂಡಲದ ಕೆಳಗಿನ ಪದರದಲ್ಲಿ ಅಂದರೆ ನೆಲಮಟ್ಟದಿಂದ ಸುಮಾರು 15-35 kilometers ಅಂತರದಲ್ಲಿ ಕಂಡುಬರುತ್ತದೆ. ಇದರ ಪ್ರಮಾಣ ಮತ್ತು ಪದರಿನ ಗಾತ್ರ ಕಾಲಕಾಲಕ್ಕೆ ಹಾಗೂ ಭೌಗೋಳಿಕತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಓಜೋನ್ ಪದರವು ಓಜೋನ್ ಅಣುವನ್ನು 10 ppmಗಿಂತ ಕಡಿಮೆ ಹೊಂದಿದೆ ಮತ್ತು ಭೂ ಮೇಲ್ಮೈನ ವಾತಾವರಣವು ಸರಾಸರಿ 0.3 ppm ಓಜೋನ್ ಅನ್ನು ಒಳಗೊಂಡಿರುತ್ತದೆ. ವಾತಾವರಣದ 90% ಓಜೋನ್ ಪದರವು ವಾಯುಮಂಡಲದಲ್ಲಿ ರಚನೆಗೊಂಡಿದೆ. ನೇರಳಾತೀತ ಕಿರಣಗಳು ಎಂದು ಕರೆಯಲ್ಪಡುವ ಸೂರ್ಯನಿಂದ ಬರುವ ಬೆಳಕಿನ ಅಲ್ಪ ತರಂಗಾಂತರೊಳಗಿನ ಪ್ರೋಟಾನ್ಗಳನ್ನು ಇಲ್ಲಿ ಅದು ಶೋಧಿಸುತ್ತದೆ. ಆಮ್ಲಜನಕದೊಂದಿಗೆ ನೇರಳಾತೀತ ಕಿರಣಗಳು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗುವುದರಿಂದಾಗಿ ವಾಯುಮಂಡಲದಲ್ಲಿನ ಓಜೋನ್ ಬಹುತೇಕವಾಗಿ ಉತ್ಪಾದಿಸಲ್ಪಡುತ್ತದೆ. ಹಾಗೆಯೇ ಔದ್ಯಮಿಕವಾಗಿಯೂ ಕೂಡ ಓಜೋನ್ನ ಬಳಕೆಯಾಗ್ತದೆ. ಆಸ್ಪತ್ರೆಗಳಲ್ಲಿ, ಆಹಾರ ಕಾರ್ಖಾನೆಗಳು, ಆರೈಕೆ ಗೃಹಗಳು ಇವುಗಳಲ್ಲಿರುವಂತಹ ಸೋಂಕು ನಿವಾರಿಸುವುದಕ್ಕೆ ಓಜೋನ್ ಅನ್ನು ಸ್ವಲ್ಪ ಮಟ್ಟಿಗೆ ಬಳಸಲಾಗುತ್ತದೆ. ನೀರಿನ ಸೋಂಕು ನಿವಾರಕವಾಗಿ ಕ್ಲೋರಿನ್ ಬದಲಿಗೆ ಓಜೋನ್ ಬಳಕೆಯಾಗ್ತದೆ. ಆಹಾರದ ಮೇಲಿರುವ ಅಥವಾ ಸಂಪರ್ಕದ ಮೇಲ್ಮೈಗಳ ಮೇಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುವುದಕ್ಕೆ ಇದನ್ನು ಬಳಸಲಾಗುತ್ತದೆ. ಈಜುಕೊಳಗಳು, ಖನಿಜ ಜಲಧಾಮಗಳನ್ನು ನಿರ್ಮಲಗೊಳಿಸಲು, ಶೇಖರಿಸಿಟ್ಟ ಧಾನ್ಯಗಳಲ್ಲಿನ ಕೀಟಗಳನ್ನು ನಿವಾರಿಸುವುದಕ್ಕೆ, ಆಹಾರ ಸಂಸ್ಕರಣಾ ಘಟಕಗಳಲ್ಲಿನ ವಾಯುವಿನಿಂದ ಬರುವ ಬೂಸ್ಟ್ ಬೀಜಗಳನ್ನು ತೆಗೆದುಹಾಕಲು ಇದನ್ನು ಉಪಯೋಗಿಸಲಾಗುತ್ತದೆ. ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ತೊಡೆಯುವುದಕ್ಕೆ, ಶಾಯಿಗಳ ಅಂಟುಗೊಳ್ಳುವಿಕೆ ಅವಕಾಶ ಮಾಡಿಕೊಡುವುದಕ್ಕೆ, ಪ್ಲಾಸ್ಟಿಕ್ಗಳ ಸಂಸ್ಕರಣೆಯಲ್ಲಿ ನೆರವಾಗುವುದಕ್ಕೆ ಓಜೋನ್ ಅನ್ನು ಬಳಕೆ ಮಾಡಲಾಗುತ್ತದೆ. ಓಜೋನ್ ರಂಧ್ರ ಎನ್ನುವುದಾಗಿ, ತಾಂತ್ರಿಕವಾಗಿ ಇದು ಒಂದು ರಂಧ್ರ ಅಲ್ಲ, ಬಲ್ಲಿಗೆ ಅಂಟಾರ್ಟಿಕಾ ಪ್ರದೇಶದಲ್ಲಿನ ಕ್ಷೀಣಿಸಿದ ಓಜೋನ್ ಪದರದ ಭಾಗವಾಗಿದೆ ಅಂತ ಹೇಳಬಹುದು. ವಾತಾವರಣದಲ್ಲಿರುವ ಸರಾಸರಿ ಓಜೋನ್ ಪದರದ ಪ್ರಮಾಣ 300 ಡ್ಯಾಬ್ಸನ್ ಯೂನಿಟ್ಗಳಿದ್ದು, ಇದರ ಪ್ರಮಾಣವು 220 dB ಅಥವಾ ಡ್ಯಾಬ್ಸನ್ ಯೂನಿಟ್ಗಳಿಗಿಂತ ಕಡಿಮೆಯಾದಲ್ಲಿ ವಾಯುಮಂಡಲದ ಆ ಭಾಗವನ್ನು ಓಜೋನ್ ರಂಧ್ರ ಎಂದು ಪರಿಗಣಿಸಲಾಗುತ್ತದೆ. ಓಜೋನ್ ಬರಿದಾಗುವ ಪ್ರಕ್ರಿಯೆ ಹಂತಗಳನ್ನು ಈ ರೀತಿಯಾಗಿ ಹೇಳಬಹುದು. ಮಾನವನ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳು ವಾತಾವರಣದಲ್ಲಿ ಓಜೋನ್ ಪದರವನ್ನು ತಲುಪುತ್ತವೆ. ಸೂರ್ಯನಿಂದ ಹೊರಹೊಮ್ಮುವಂತಹ ಅತಿನೇರಳೆ ಕಿರಣಗಳು ಕ್ಲೋರೋಫ್ಲೋರೋಕಾರ್ಬನ್ಗಳನ್ನು ಭೇದಿಸಿ ಕ್ಲೋರಿನ್ ಅನ್ನು ಬಿಡುಗಡೆ ಮಾಡುತ್ತದೆ. ಕ್ಲೋರಿನ್ ಅಣುಗಳು ಓಜೋನ್ ಅಣುಗಳನ್ನು ಭೇದಿಸುತ್ತವೆ ಮತ್ತು ಆ ಮೂಲಕ ಓಜೋನ್ ಪದರದಲ್ಲಿ ರಂಧ್ರಗಳನ್ನು ಉಂಟು ಮಾಡುತ್ತವೆ. ಓಜೋನ್ ಸವಕಳಿಗೆ ಕಾರಣಗಳನ್ನು ಹುಡುಕದಿದ್ದರೆ, ವಾಯುಮಂಡಲದ ಓಜೋನ್ ಸವಕಳಿಯು ಓಜೋನ್ ಕ್ಷೀಣಿಸುವ ವಸ್ತುಗಳಿಂದ ಉಂಟಾಗುತ್ತದೆ. ಪ್ರಮುಖವಾಗಿ ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಬ್ರೋಮೋಕಾರ್ಬನ್, ಬ್ರೋಮೋಕ್ಲೋರೋಮಿಥೇನ್, ಹ್ಯಾಲೋನ್ಸ್, ಮಿಥೈಲ್ ಬ್ರೋಮೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಮಿಥೈಲ್ ಕ್ಲೋರೋಫಾರ್ಮ್. ಈ ರಾಸಾಯನಿಕಗಳು ಕ್ಲೋರಿನ್ ಮತ್ತು ಬ್ರೋಮಿನ್ ಅಣುಗಳನ್ನು ಹೊಂದಿದ್ದು, ವಾತಾವರಣದಲ್ಲಿ ಅಂತರ್ಗತ ರಾಸಾಯನಿಕ ಸ್ಥಿರತೆ ಮತ್ತು ದೀರ್ಘ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ 40-150 ವರ್ಷಗಳಾಗಿವೆ. ಇದಲ್ಲದೆ ಇಲೆಕ್ಟ್ರಾನಿಕ್ ಕೈಗಾರಿಕೆಗಳು ಮತ್ತು ಜ್ವಾಲಾಮುಖಿ ಸ್ಫೋಟಕಗಳಂತಹ ನೈಸರ್ಗಿಕ ಕಾರಣಗಳು ಇಂಗಾಲದ ಮೊನಾಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಇವು ವಾತಾವರಣದಲ್ಲಿರುವಂತಹ ಸಾರಜನಕದ ಆಕ್ಸೈಡ್ ಅಥವಾ ನೈಟ್ರಸ್ ಆಕ್ಸೈಡ್ಗಳನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಕೊಳಿತಾ ಇರುವಂತಹ ಸಸ್ಯವರ್ಗದಿಂದ ಮಿಥೇನ್ ಕೂಡ ಬಿಡುಗಡೆಯಾಗುತ್ತದೆ. ಓಜೋನ್ ಸವಕಳಿಯಿಂದ ಅನೇಕ ಅಪಾಯಗಳು ಉಂಟಾಗಬಹುದು. ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಗೆ ತಲುಪುವುದನ್ನು ಓಜೋನ್ ಪದರವು ತಡೆಗಟ್ಟುತ್ತದೆ. ಆದರೆ ವಾತಾವರಣದ ವೈಪರೀತ್ಯದಿಂದ ಉಂಟಾಗ್ತಾ ಇರುವಂತಹ ಓಜೋನ್ ಸವಕಳಿಯಿಂದ ರಂಧ್ರಗಳಾಗಿ ಹೆಚ್ಚಿನ ಪ್ರಮಾಣದ ನೇರಳಾತೀತ ಕಿರಣಗಳು ಭೂಮೇಲ್ಮೈಯನ್ನು ತಲುಪುವುದಕ್ಕೆ ಕಾರಣವಾಗ್ತವೆ. ಇದರಿಂದ ಮನುಷ್ಯನಿಗೆ ಚರ್ಮದ ಸಮಸ್ಯೆಗಳು, ಕ್ಯಾನ್ಸರ್, ರೋಗ ನಿರೋಧಕ ಶಕ್ತಿ ಕ್ಷೀಣಿಸುವುದು ಸೇರಿದ ಹಾಗೆ ಹಲವಾರು ಮಾರಕ ರೋಗಗಳಿಗೆ ಕಾರಣವಾಗ್ತಾ ಇದೆ. ಕಾರ್ನಿಯಾ ಮತ್ತು ಕಣ್ಣಿನ ದೃಷ್ಟಿಗೆ ಹಾನಿಯನ್ನು ಉಂಟು ಮಾಡುತ್ತವೆ ಮತ್ತು ಇದರಿಂದ ಮೆಲನೋ ಮತ್ತು ನಾನ್ ಮೆಲನೋ ಎನ್ನುವಂತಹ ಚರ್ಮದ ಕ್ಯಾನ್ಸರ್ ರೋಗಗಳು ಕೂಡ ಬರಬಹುದು. ಹಾಗೆ ಓಜೋನ್ ಪದರು ಕ್ಷೀಣಿಸ್ತಾ ಇರುವುದರಿಂದ ಬಿಳಿ ತ್ವಚೆ ಉಳ್ಳವರಿಗೆ ಅಥವಾ ಚರ್ಮದ ಬಣ್ಣ ಇರುವವರಿಗೆ ಅತಿ ಹೆಚ್ಚು ಅಪಾಯಕಾರಿಯಾಗಿದೆ. ಸೂರ್ಯನ ಅಲ್ಟ್ರಾವಯೊಲೆಟ್ ಬಿ ಕಿರಣಗಳು ನೇರವಾಗಿ ಭೂಮಿಗೆ ಅಪ್ಪಳಿಸುವುದರಿಂದ ಬಿಳಿ ಬಣ್ಣದ ಚರ್ಮ ಇರುವ ವ್ಯಕ್ತಿಗಳಿಗೆ ಕ್ಯಾನ್ಸರ್ನಂತಹ ಕಾಯಿಲೆಗೆ ಶೀಘ್ರವಾಗಿ ಅವರು ತುತ್ತಾಗಬಹುದು. ಚರ್ಮದ ಕ್ಯಾನ್ಸರ್ನಲ್ಲಿ ಬಸೆಲ್ ಸೆಲ್ ಕಾರ್ಸಿನೋಮಾ ಮತ್ತು ಸ್ಕ್ರಾಮಸ್ ಸೆಲ್ಸ್ ಕಾರ್ಸಿನೋಮಾ ಮತ್ತು ಮ್ಯಾಲಿಗ್ನೆಂಟ್ ಕಾರ್ಸಿನೋಮಾ ಎನ್ನುವುದಾಗಿ 3 ವಿಭಾಗಗಳನ್ನು ಮಾಡಿಕೊಳ್ಳಬಹುದು. ವಿಶ್ವದಾದ್ಯಂತ ಪ್ರತಿ ವರ್ಷ ಸುಮಾರು 3 ಲಕ್ಷ ಮಂದಿ ಚರ್ಮದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಹಾಗೆಯೇ ಕಣ್ಣಿನ ಮೇಲೆಯೂ ಕೂಡ ದುಷ್ಪರಿಣಾಮ ಉಂಟಾಗಬಹುದು. ಅಲ್ಟ್ರಾವಯೊಲೆಟ್ ಬಿ ಅಂತಹ ನೇರಳಾತೀತ ಕಿರಣಗಳು ನೇರವಾಗಿ ಕಣ್ಣಿಗೆ ಬಿದ್ದರೆ ನಮ್ಮ ಕಣ್ಣುಗಳ ಮೇಲೆ ಗಂಭೀರ ಸ್ವರೂಪದ ಪರಿಣಾಮಗಳು ಉಂಟಾಗಬಹುದು. ಕಣ್ಣಿನ ಮುಖ್ಯ ಭಾಗ ಲೆನ್ಸ್ ಸೇರಿಸಿದ ಹಾಗೆ ಕಾರ್ನಿಯಾ, ಕಣ್ಣಿನ ರಕ್ಷಾ ಕವಚಗಳು ಹಾನಿಯಾಗಿ ಒಳಗಾಗಬಹುದು. ಕಣ್ಣಿನ ಮಸೂರದ ಮೇಲೆ ಈ ಕಿರಣಗಳು ನೇರವಾಗಿ ಬೀಳುವುದರಿಂದ ಶಾಶ್ವತವಾಗಿ ಕಣ್ಣನ್ನು ಕಳೆದುಕೊಂಡವರಂತಹ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. 10% ಓಜೋನ್ ಪದರು ಕಳಚಿದರೆ ಜಾಗತಿಕವಾಗಿ ವಾರ್ಷಿಕ ಸುಮಾರು 2 ದಶಲಕ್ಷ ಮಂದಿ ಕಣ್ಣನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಕೂಡ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು UVB ಕಿರಣಗಳಿಗೆ ನಮ್ಮ ದೇಹವನ್ನು ಒಡ್ಡಿದರೆ ಕೆಲವೊಂದು ವೈರಸ್ಗಳು ಸಕ್ರಿಯಗೊಳ್ಳಬಹುದು. ಪರಿಸರದ ಮೇಲೆಯೂ ಕೂಡ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗಬಹುದು. ಸಸ್ಯ ಸಂಕುಲದ ಮೇಲೆ ತನ್ನ ನಕಾರಾತ್ಮಕ ಪ್ರಭಾವವನ್ನು ಬೀರಬಹುದು. ಹಲವು ಸಸ್ಯ ಪ್ರಭೇದಗಳು ನಾಶವಾಗಬಹುದು. ಸಸ್ಯದ ಎಲೆಗಳು ಹಳದಿಯಾಗುವಿಕೆ ಮತ್ತು ಎಲೆಗಳು ನೆಕ್ರೋಸಿಸ್ ಲಕ್ಷಣಗಳನ್ನು ತೋರಿಸುವುದರಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಜಾಗತಿಕ ಮಟ್ಟದಲ್ಲಿ ಆಹಾರ ಉತ್ಪನ್ನವೂ ಕೂಡ ಕಡಿಮೆಯಾಗಬಹುದು. ಮಾನವ ಮತ್ತು ಪ್ರಾಣಿ ಸಂಕುಲಗಳು ಸಸ್ಯ ಪ್ರಭೇದವನ್ನು ಅವಲಂಬಿಸಿಕೊಂಡು ಬರ್ತಾ ಇವೆ. ನಮ್ಮ ಹಾಗೂ ಸಸ್ಯಗಳ ಉಸಿರಾಟ ಪ್ರಕ್ರಿಯೆ ಸೇರಿದ ಹಾಗೆ ಪ್ರತಿ ಹಂತದಲ್ಲೂ ಒಂದಕ್ಕೊಂದು ಜೈವಿಕ ಕೊಂಡಿ ನಿರ್ಮಾಣವಾಗಿದೆ. ಇದನ್ನು ಹೊರತುಪಡಿಸಿ ಸಸ್ಯ ಪ್ರಭೇದದಲ್ಲಿ ಯಾವುದೇ ಬದಲಾವಣೆಯಾದರೂ ಕೂಡ ಇಡೀ ಜಗತ್ತೇ ಗಂಭೀರ ಸಮಸ್ಯೆಯನ್ನ ಎದುರಿಸಬೇಕಾಗಬಹುದು. ಹಾಗಿದ್ರೆ ಈ ಯುವಿ ಕಿರಣಗಳಿಂದ ನಮ್ಮ ರಕ್ಷಣೆಯನ್ನ ಹೇಗೆ ಮಾಡಬಹುದು? ಪ್ರಖರವಾದ ಸೂರ್ಯನ ಕಿರಣಗಳಿಗೆ ದೇಹವನ್ನು ಹೆಚ್ಚು ಒಡ್ಡುವುದನ್ನ ಕಡಿಮೆ ಮಾಡಬೇಕು. ಬಲವಾದಂತಹ ಸೂರ್ಯನ ಕಿರಣಗಳು ಇರುವ ಸ್ಥಳಗಳಲ್ಲಿ ಸಂಚರಿಸಬೇಕಿದ್ರೆ ಅಗಲವಾದಂತಹ ಟೋಪಿ, ಯುವಿ ಕಿರಣಗಳ ಸಂರಕ್ಷಿತ ಕನ್ನಡಕ ಅಥವಾ ತಂಪು ಕನ್ನಡಕವನ್ನು ಧರಿಸಬೇಕು. ಮೈ ಮುಚ್ಚುವ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸುವಂತಹದ್ದು. ಬೆಳಿಗ್ಗೆ 10 ಮಧ್ಯಾಹ್ನ 3 ಸೂರ್ಯನ ಕಿರಣಗಳು ಹೆಚ್ಚು ಪ್ರಖರವಾಗಿರುತ್ತವೆ. ಈ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೂರ್ಯನ ಕಿರಣಗಳು ಚರ್ಮದ ಮೇಲೆ ನೇರವಾಗಿ ತಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಗಾಢ ಬಣ್ಣದ ಬಟ್ಟೆಯನ್ನ ಬಳಕೆ ಮಾಡುವುದರ ಬದಲಿಗೆ ತಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವಂತಹದ್ದು ಒಳ್ಳೆಯದು. ಹಾಗೆಯೇ ವಾತಾವರಣದಲ್ಲಿ ಓಜೋನ್ ಪ್ರಮಾಣ ನಿರ್ವಹಿಸುವುದಕ್ಕೆ ಹವಾನಿಯಂತ್ರಣ ಮತ್ತು ಶೈತ್ಯೀಕರಣ ಅನ್ವಯಕಗಳಿಗೆ ಪರ್ಯಾಯಗಳು ಲಭ್ಯವಾಗಿವೆ. HFC-22 HFC-410A ಮೂಲಕ, CFC-12 HFC-134 ಮೂಲಕ ಬದಲಾಯಿಸಬಹುದು. ಹಾಗೆ ಹೈಡ್ರೋಕಾರ್ಬನ್ಗಳನ್ನು HCFC ಅಥವಾ CFCಗಳ ಬದಲಿಗೆ ಪ್ರೊಪೆಲೆಂಟ್ಗಳಾಗಿ ಬಳಸುವಂತಹದ್ದು. ವಾಹನ ಬಳಕೆಯನ್ನ ಸಾಧ್ಯವಷ್ಟು ಕಡಿಮೆ ಮಾಡುವಂತಹದ್ದು. ವಾಹನಗಳಿಂದ ಹೊರಸೂಸುವ ಅಪಾಯಕಾರಿ ಅನಿಲ ಓಜೋನ್ ಪದರವನ್ನು ಹಾಳು ಮಾಡಬಹುದು. ಸಾರ್ವಜನಿಕ ಸಾರಿಗೆಯನ್ನ, ಮೆಟ್ರೋ ರೈಲನ್ನು ಹೆಚ್ಚಾಗಿ ಬಳಕೆ ಮಾಡುವಂತಹದ್ದು ಕೂಡ ಈ ನಿಟ್ಟಿನಲ್ಲಿ ನಾವು ಅನುಸರಿಸಬಹುದಾದಂತಹ ಕ್ರಮಗಳೇ ಆಗಿವೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ರಾಜ್ಕುಮಾರ್ ಭಾರತಿ ಅವರು ಹಾಡಿರುವ ಪುರಂದ್ರದಾಸರ ಕೀರ್ತನೆ. ಸೋದೇ ಜಗದೋಧಾರನ ಆಡಿಸಿದಳೆ ಸೋದೇ ಜಗದೋಧಾರನ ಜಗದೋಧಾರನ ಮಗನೆಂದು ತಿಳಿಯುತ್ತ ಜಗದೋ ಸೋದೇ ಜಗದೋಧಾರನ ಆಡಿಸಿದಳೆ ಸೋದೇ ಜಗದೋಧಾರನ ಸೋದೇ ಮಗುಗಳ ಮಾಣಿಕ್ಯನಾ ಶರಣ ಆಡಿಸಿದಳಿಸೋದೆ ಜಗದೋಧಾರಣ ಅಣೋರಣೀಯನ ಮಹತೋ ಮಹೀ